ಪರ್ವತೇಷು ವಿಧಾವತಿ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ. ವೇಸ್ಟ್ ಆಫ್ ವಾಟರ್ ಅಂತ ಅರ್ಥ. ಒಟ್ಟಾರೆ ಅರ್ಥ ಏನು ಅಂದರೆ, ಪರ್ವತ ಶ್ರೇಣಿಗಳಲ್ಲಿ ಸುರಿದ ಮಳೆ, ಅದರ ಪ್ರವಾಹ, ಆ ಪ್ರವಾಹವನ್ನು ಅನುಸರಿಸಿಕೊಂಡು ಇತರ ಸಣ್ಣ ಪುಟ್ಟ ತೊರೆಗಳು ಕೂಡ ಅದರಲ್ಲಿ ಸೇರಿಕೊಂಡು ಭೂಮಿಗೆ ನೀರನ್ನು ಉಣಿಸದೆ ಹೋಗಿ ಅವು ಒಣಗಾದರೂ ಹೋಗ್ತವೆ, ಇಲ್ಲದಿದ್ದರೆ ಸಮುದ್ರಕ್ಕಾದರೂ ಸೇರಿ ವೇಸ್ಟ್ ಆಗ್ತವೆ. ಹಾಗೆ ಯಾರು ಪೃಥಕ್ ಪೃಥಕ್ ಎಂದು ನೋಡುತ್ತಾರೆ, ಈ ಶರೀರದ ಆತ್ಮ ಬೇರೆ, ಈ ಶರೀರದ ಆತ್ಮ ಬೇರೆ, ಸ್ವಾಮಿ ಹೇಳಿದಂಗೆ ಈ ಮಠದ ಆತ್ಮ ಬೇರೆ, ಆ ಮಠದ ಆತ್ಮ ಬೇರೆ ಅಂತ ಹಿಂಗೆ ಬೇರೆ ಬೇರೆ ಬೇರೆ ಅಂತ ಯಾರು ನೋಡ್ತಾರೆ? ಮಾತಾಡೋರು ಸಾವಿರ ಮಾತಾಡಲಿ, ಅದು ನಮ್ಮ ದೃಷ್ಟಿಯಲ್ಲಿ ಹಾಗಿರಬಾರ್ದು, ನಮ್ಮ ದೃಷ್ಟಿಯಲ್ಲಿ ಹಾಗಿರಬಾರ್ದು. ಏಕೋ ಬ್ರಹ್ಮ ಏಕೋ ಈಶ್ವರ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಎಷ್ಟು ಎತ್ತರ, ಎಷ್ಟು ವಿಶಾಲವಾಗಿದೆ ಅಂತಂದರೆ, ಸಮಸ್ತ ಸೃಷ್ಟಿಯು ಒಂದೇ ಒಂದು ಈಶ್ವರ ತತ್ವ. ಮಾತಾಡೋರು ನೂರು ಮಾತಾಡಲಿ, ಅವ್ರ ಜೊತೆ ನಮಗೇನು ಫೈಟ್ ಬೇಡ, ನಮಗೆ ವಾದ ಬೇಡ, ಇರಲಿ. ಸೊ ಹೀಗೆ ಯಾರು ಪೃಥಕ್ ಪೃಥಕ್ಕಾಗಿ, ಪುನಃ ಶರೀರ ಭೇದಮೇವ ಪೃಥಕ್ ಪ್ರತಿಪದ್ಯತೆ, ಮತ್ತು ಶರೀರ ಶರೀರಗಳಲ್ಲಿ ಭೇದ, ಶರೀರ ಆತ್ಮ ಭೇದ, ಈ ಬಿಡ್ರಿ ಇನ್ನೂ ಎಷ್ಟು ಕೆಳಮಟ್ಟಕ್ಕೆ ನಾವು ಹೋಗ್ಬಿಟ್ಟು ಅಂತಂದರೆ, ಜಾತಿ, ಅಂತರ್ಜಾತಿ, ಒಳಜಾತಿ, ಅಲ್ಲಿ ಈ ಸೋಕಾಲ್ಡ್ ಸೆಕ್ಯುಲರ್ ಗೌರ್ಮೆಂಟ್ ಅನ್ನೋದಾದರೂ ಅದಾದರೂ ಬಿಟ್ಟಿದೆ. ಅದು ಇನ್ನೂ ಅವಾಂತರ ಏನು ಅಂದರೆ, OBC 1, OBC 2, OBC 3, OBC 16, OBC 18. ಈ ಆಶ್ರಮ ಶುರು ಮಾಡಿದಾಗ OBC 7 ಇತ್ತಷ್ಟೇ, ಈಗ 18 ತನಕ ಹೋಗಿದೆ. ಜನರಲ್ ಗ್ರೂಪ್ ಹ್ಯಾಸ್ ಬಿಕಮ್ ಮೈನಾರಿಟಿ. ಒಳಜಾತಿ, ಅಂತರ್ಜಾತಿ, ಭೇದಗಳು, ಈ ಪ್ರಕಾರ ಯಾರು ಭೇದಗಳನ್ನು ನೋಡ್ತಾರೋ ಅವರು ಅದೇ ಪ್ರವಾಹದ ಜೊತೆ ತೇಲಿ ಹೋಗಿ ನಾಶ ಆಗಿಬಿಡ್ತಾರೆ. ಇವರಿಗೆ ಯಾರಿಗೂ ಉದ್ಧಾರ ಇಲ್ಲ. ಮತ್ತೆ ಲಕ್ಷಾನುಲಕ್ಷ ಜನರಿಗೆ ಈ ಭೇದಗಳನ್ನು ಎತ್ತಿ ತೋರಿಸೋರು ಯಾರು? ಮಠಾಧಿಪತಿ. ನೀ ಈ ಜಾತಿ ಸೇರಿದನು, ನಿಮ್ಮದೊಂದು ಮಠ ಮೇರೆ ಮಾಡ್ರಿ, ನಾ ಕೊಡ್ತೇನೆ ಸನ್ಯಾಸಿನ, ಹಿಡ್ಕೊಂಬರೋದು, ನಾಲ್ಕು ಬಟ್ಟೆ ಹಾಕೋದು, ತಗ ಹೋಗ ಕೂತ್ಕ ಅಲ್ಲಿ, ಬೇಕೇನ್ರಿ ಅಂತ ಪೀಠ ನಿಮಗೆ, ಎಷ್ಟು ಬೇಕು ನಿಮಗಂತ ಪೀಠ, ನಾನು ಕೊಡ್ತೀನಿ. ಮಾತೃ ನೈಚೆ ಒಳಗೆ ಏನೂ ಇಲ್ಲ. ಲಕ್ಷಾನುಲಕ್ಷ ಜನರಿಗೆ ಅವರು ಪೀಠಾಧಿಪತಿಯವರು, ದೊಡ್ಡ ಮಠಾಧೀಶರಿರ್ತಾರೆ, ಮತ್ತು ನ್ಯಾಚುರಲಿ ಅವ್ರ ಮಾತು ಕೇಳ್ತಾರೆ, ಹಣ ಕೊಟ್ಟು ಅವ್ರ ಮಾತು ಕೇಳ್ತಾರೆ, ಅದು ಅವ್ರ ಶಕ್ತಿ, ಪವರ್. ಒಟ್ಟಾರೆ ಅರ್ಥ ಏನು ಶ್ಲೋಕದ್ದಂದರೆ, ವೇಸ್ಟ್ ಅಂತ ಅರ್ಥ. ಮಾನವ ಜನ್ಮವನ್ನು ಧರಿಸಿ ಆ ಜನ್ಮಕ್ಕೆ ಒಂದು ಕಳಂಕ ತಂದಂಗಿದೆ. ಹೇಗಪ್ಪ ಅಂತಂದರೆ, ಆ ನೀರು ಯಾರಿಗೆ ಉಪಯೋಗ ಬೀಳ್ತದೆ ಹೇಳಿ ನೋಡು, ಹೋಗಿಬಿಡ್ತದೆ. ಬಯಲು ಪ್ರದೇಶದಲ್ಲಿ ಒಣಗಿ ಹೋಗ್ತದೆ ಅಥವಾ ಸಮುದ್ರವನ್ನು ಹೋಗಿ ಸೇರಿಬಿಡ್ತದೆ, ಉಪ್ಪಾಗಿ ಬಿಡ್ತದೆ. ಆದರೆ ಎಲ್ಲ ನೀರು ಹಾಗೆ ಇರುವುದಿಲ್ಲ, ಒಳ್ಳೆ ನೀರು ಇರ್ತದೆ ಅನ್ನೋದಕ್ಕೆ ಇನ್ನೊಂದನ್ನು ಸುಖ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ, ಬೇರೆ ಬೇರೆ ಆಗಿ ನೋಡುವವನು ನಷ್ಟಕ್ಕೆ ಕಾರಣವಾಗ್ತಾನೆ, ಆದರೆ ಶುದ್ಧ ಹೃದಯದಿಂದ ಕೂಡಿದವರು ಅವರು ಏಕೋಭಾವವನ್ನು ಗುರುತಿಸ್ತಾರೆ. ಎರಡು ಮಳೆನೇ, ಇನ್ನೊಂದು ಮಳೆ ಹೇಗೆ ಅಂತ ಹೇಳ್ತಾರೆ ನೋಡಿ. ಯಥೋದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ತಾಂದೃಗೇವ ಭವತಿ ಏವಂ ಮುನೇರ್ವಿಜಾನತ ಆತ್ಮಾ ಭವತಿ ಗೌತಮ. ಯಥೋದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ತಾಂದೃಗೇವ ಭವತಿ ಏವಂ ಮುನೇರ್ವಿಜಾನತ ಆತ್ಮಾ ಭವತಿ ಗೌತಮ. ಪುನಃ ಅಲ್ಲಿ ಭಾಷ್ಯ, ಅಸ್ಯ ಪುನಃ ವಿದ್ಯಾವತಃ ವಿದ್ಯಾವತಃ ವಿಧ್ವಸ್ತ ಉಪಾಧಿಕೃತ ಭೇದ ದರ್ಶನಸ್ಯ ವಿಶುದ್ಧ ವಿಜ್ಞಾನ ಘನ ಏಕರಸಂ ಅದ್ವಯಂ ಆತ್ಮಾನಂ ಪಶ್ಯತಃ ವಿಜಾನತಃ ಮುನೇಃ ಮನನಶೀಲಸ್ಯ ಆತ್ಮಸ್ವರೂಪಂ ಕಥಂ ಸಂಭವತಿ ಇತಿ ಉಚ್ಯತೆ. ಪುನಃ ಮೇಲೆ ಹೇಳಿದ ವಿಷಯವನ್ನು ಪಕ್ಕದಲ್ಲಿ ಇಡ್ರಿ, ಅದಲ್ಲದೆ ಇನ್ನೊಂದು ವಿಷಯವನ್ನು ಹೇಳ್ತೀವಿ. ಪುನಃ ಮತ್ತೊಂದು ವಿಷಯ ಹೇಳ್ತೀವಿ. ಏನದು ಇನ್ನೊಂದು ವಿಷಯ? ಪುನಃ ವಿದ್ಯಾವತಃ, ಮೇಲೆ ಹೇಳಿದವ್ರು ಯಾರು? ಅವಿದ್ಯಾವತಃ. ಇವನೇ ವಿದ್ಯಾವತಃ. ಈ ವಿದ್ಯಾವತ ಏನು ಮಾಡ್ತಾನೆ ಇವನು? ಇವನು ಇವನು ಮುನೇಹ. ಇವನು ವಿದ್ಯಾವತಃ ಅಂತಂದರೆ ಸುಮ್ಮನೆ ಎಲ್ಲರೂ ವಿದ್ಯಾವಂತರಲ್ಲ, ಯಾರು ಸಬ್ಜೆಕ್ಟ್ನಲ್ಲಿ ಮನನಶೀಲರಾಗಿರ್ತಾರೋ ಅವರು ವಿದ್ಯಾವಂತರು. ಮಸ್ತಕದಲ್ಲಿ ಧರಿಸಿದವರಲ್ಲ, ಪುಸ್ತಕದಲ್ಲಿ ಇಟ್ಟು ಮರೆತವರಂತೂ ವಿದ್ಯಾವಂತರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಸ್ತಕದಲ್ಲಿ ಇಟ್ಕೊಂಡವ್ರು ಮಾತ್ರ ಅಲ್ಲ, ಯಾರು ಹೃದಯದಲ್ಲಿ ಮನನ ಮಾಡ್ತಾರೆ, ಮನನಶೀಲವಾನ್ ಮುನೇ. ಮುನಿ ಅನ್ನೋ ಶಬ್ದನೇ ಮನನಾತ್ಮಕವಾದ ಸಾಧಕ. ಅವನು ಅವನು ಚಿಂತನೆ ಮಾಡ್ತಾನೆ. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಓಕೆ. ಅವರ ಪಾಲಿಗೆ ಯಾವುದಾದ್ರೂ ಕಿಂಚಿತ್ ವಸ್ತು, ಯಾವುದಾದ್ರೂ ಕಿಂಚಿತ್ ಸಮಯ ಸಾಕು, ಯಾವುದಾದ್ರು ಒಂದು ಕಿಂಚಿತ್ ಘಟನೆ, ಪಕ್ಷಿ ಹಾರಿ ಹೋಯಿತು ಅದೊಂದು ಮನನಕ್ಕೆ ವಿಷಯ, ಹೂ ಅರಳಿತು ಅದೊಂದು ಮನನಕ್ಕೆ ವಿಷಯ, ಸೂರ್ಯ ಉದಯವಾಯಿತು ಅದೊಂದು ಮನನಕ್ಕೆ ವಿಷಯ. ಎನಿಥಿಂಗ್ ಯತ್ಕಿಂಚಿತ್ ಯಾವುದೇ ಇರಲಿ ಅದು ಮನನಕ್ಕೆ ಒಂದು ವಿಷಯವಾಗ್ತದೆ. ಅಂತಹ ಮನನಕ್ಕೆ ವಿಷಯವನ್ನು ಮಾಡಿಕೊಂಡು ಮನನ ಮಾಡ್ತಾ ಇರುವಂಥವ್ರು ಯಾರೋ ಅವ್ರಿಗೇನಂತ ಕರೀತಾರೆ? ಮುನೇ. ಹಾಂ, ಇಂತಹ ಮುನಿ ವಿದ್ಯಾವತಃ ಈ ಮುನಿ ಏನು ಮಾಡ್ತಾನೆ? ಮನನಶೀಲಸ್ಯ ಮುನೇ ಏನು ಮಾಡ್ತಾನೆ ಅಂದರೆ, ಸಮಸ್ತ ಉಪಾಧಿಕೃತ ಭೇದ ದರ್ಶನಸ್ಯ ವಿಧ್ವಸ್ತ. ವಿದ್ಯಾವಂತ ನೋಡಿ, ಅವನಿಗೇನೇನಿದೆ? ಅವನಿಗೆ ಪ್ರಮಾಣದ ಬ್ಯಾಕ್ಗ್ರೌಂಡ್ ಇದೆ, ಶಾಸ್ತ್ರದ ಪುಷ್ಟಿ ಇದೆ, ಸಂಪ್ರದಾಯದ ಬಲ ಇದೆ. ಸಂಪ್ರದಾಯ, ಐ ಮೀನ್ ಟು ಸೇ ಸಂಪ್ರದಾಯ ಅಂದರೆ ಪೀಠ ಸಂಪ್ರದಾಯ ಅಲ್ಲ, ದಂಡ ಮುಂಡಿ ಸಂಪ್ರದಾಯ ಅಲ್ಲ, ದಾಡಿ ಮೀಸೆ ಸಂಪ್ರದಾಯ ಅಲ್ಲ. ವೆನ್ ಐ ಸೇ ಸಂಪ್ರದಾಯ, ಮೆಥಡಾಲಜಿ, ದಟ್ ಈಸ್ ದ ಸಂಪ್ರದಾಯ. ವಿ ವೇದಾಂತೀಸ್ ಅದನ್ನು ಕನ್ಸಿಡರ್ ಮಾಡ್ತೀವಿ. ಏನನ್ನು ಯಾವ ಕ್ರಮದಲ್ಲಿ ಇವರು ಈ ವಾಕ್ಯಗಳನ್ನು ವಿವರಿಸ್ತಾರೆ ಆ ಕ್ರಮಕ್ಕೆ ನಾವು ಸಂಪ್ರದಾಯ ಅಂತ ಕರಿತೀವಿ. ಇವನ ಸಂಪ್ರದಾಯ ಯಾವಾಗ ನೀವು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಅಡ್ರೆಸ್ ಮಾಡ್ತೀರಿ, ಆವಾಗ ವಾಟ್ ಇಟ್ ಮೀನ್ಸ್, ಅವನು ಶ್ರೋತ್ರಿಯಂ ಅಂದರೆ ಏನು? ಅವನು ಶ್ರುತಿಗಳನ್ನು ಕಂಠಪಾಠ ಮಾಡಿದವನು. ಅವನು ಶ್ರೋತ್ರಿಯಂ ಯಾಕೆ ಅಂದರೆ ಇವೆರಡು ಬರ್ತವೆ ಅದರೊಳಗೆ. ಏನು ಅಂದರೆ ಜೀವೇಶ್ವರ ಮಹಾವಾಕ್ಯ, ಜೀವೇಶ್ವರ ಐಕ್ಯವನ್ನು ತೋರಿಸುವ ಮಹಾವಾಕ್ಯಗಳಿಂದ ಕೂಡಿದಂತಹ ಉಪನಿಷತ್ ಆದಿ ಪ್ರಮಾಣಗಳೇನಿವೆಯೋ ಈ ಪ್ರಮಾಣಗಳನ್ನು ಟೋಟಲ್ ಶ್ರದ್ಧೆಯಿಂದ ಸ್ವೀಕಾರ ಮಾಡಿದ್ದಾನೆ. ತಿಳಿದುಕೊಳ್ಳುವುದು ಕಷ್ಟವಾಗಿದ್ದರೆ ಇನ್ನೂ 10 ಸಲ ಕೇಳಿ ತಿಳ್ಕೊಳ್ತಾನೆ. ಆದರೆ ಇದೇನು ಮಾಡಿತು ಅನ್ನೋ ತಾತ್ಸಾರ, ಅದರ ಬಗ್ಗೆ ಅಗೌರವ, ಅದರ ಬಗ್ಗೆ ತುಚ್ಛ ಭಾವ ಅವನಿಗಿರುವುದಿಲ್ಲ. ಹೇಗೆ ನಮ್ಮ ಕಣ್ಣಿನ ಬಗ್ಗೆ ನಮಗೆ ತುಚ್ಛ ಭಾವ ಇಲ್ಲ, ಇದೇನು ಹೇಳುತ್ತದೆ ಕೆಂಪು ಅಂತ, ಕೆಂಪು ಅದು ಯಾರು ಏನು ಗ್ಯಾರಂಟಿ ಇದು ಕೆಂಪಿದೆ ಅಂತ ಎಂದರೆ ನಮ್ಮ ದೃಷ್ಟಿಗೆ ನಾವು ಪ್ರಶ್ನೆ ಮಾಡಿದ್ದೇವ. ನಮ್ಮ ದೃಷ್ಟಿ ಬಿಳಿ ಅಂತ ಹೇಳ್ತು, ನಾವು ಸ್ವೀಕಾರ ಮಾಡಿದ್ವಿ. ನಮ್ಮ ಶ್ರವಣಿ ಅಂದರೆ ಇದು ಲತಾ ಮಂಗೇಶ್ಕರ್ ಧ್ವನಿ ಅಂತ ಹೇಳಿದ್ರು, ನಾವು ಸ್ವೀಕಾರ ಮಾಡಿದ್ವಿ. ನಮ್ಮ ನಾಲಿಗೆ ಹೇಳ್ತು ಇದು ಸಿಂಹದ ಅಂತೇಳಿ ನಾವು ಸ್ವೀಕಾರ ಮಾಡಿದ್ವಿ. ಒಬ್ಬರು ಡೌಟ್ ಮಾಡಿಲ್ಲ, ಒಬ್ಬರು ಪ್ರಶ್ನೆ ಮಾಡಿಲ್ಲ. ಅಷ್ಟರ ಮಟ್ಟಿಗೆ ಸಮರ್ಪಣ ಇರಬೇಕು. ಏನಕ್ಕೆ? ಶಾಸ್ತ್ರಕ್ಕೆ. ಅವನು ಈ ಪ್ರಕಾರವಾಗಿ, ಮತ್ತೆ ಶ್ರೋತ್ರಿಯ ಶಬ್ದ ಇನ್ನೊಂದು ಅರ್ಥ, ಆ ವಾಕ್ಯವನ್ನು ಪ್ರಯೋಗಿಸುವ ಕಲೆ ಅವನಿಗೆ ಗೊತ್ತಿರುತ್ತದೆ. ಇವು ಎರಡನ್ನು ನಾವು ಯಾರ ಉಪನ್ಯಾಸದಲ್ಲೂ ದೊರಕೂ ಕೂಡ ಇದೆಯೋ ಇಲ್ಲೋ ಗುರುತಿಸ್ಬೋದು. ಅರ್ಥಾತ್ ಶ್ರೋತ್ರಿಯರನ್ನು ಗುರುತಿಸ್ಲಿಕ್ಕೆ ಬರ್ತದೆ, ಆದರೆ ಬ್ರಹ್ಮನಿಷ್ಠರನ್ನು ಗುರುತಿಸ್ಲಿಕ್ಕೆ ಬರುತ್ತದೆ. ನೀನು ಯಾವಾಗ ಬ್ರಹ್ಮನಿಷ್ಠ ಆಗ್ತೀಯ ಆವಾಗ ಬ್ರಹ್ಮನಿಷ್ಠರು ಗೊತ್ತಾಗ್ತಾರೆ. ಅವಶ್ಯಕತೆ ಇದೆಯಾ? ನಾವು ಬ್ರಹ್ಮನಿಷ್ಠರಾದಮೇಲೆ ಇವರು ಬ್ರಹ್ಮನಿಷ್ಠರು ಹೌದೋ ಅಲ್ಲೋ ಅಂತೇಳಿ ಗುರುತಿಸುವ ಅವಶ್ಯಕತೆ ನನಗೆ ಬೀಳ್ತದ? ಅಂಥ ಉತ್ಸುಕತೆ ನನಗೆಲ್ಲಿರ್ತದೆ ಆವಾಗ? ಅದಕ್ಕೆ ನಾನು ಹೇಳಿದ ಶಬ್ದ, ತಿಳಿದವನೇ ತಿಳಿದವನು ತಿಳಿದವನನ್ನು, ತಿಳಿಯದವನು ತಿಳಿದವನನ್ನು ತಿಳಿಯದವನೆಂದೇ ತಿಳಿಯುತ್ತಾನೆ. ತಿಳಿತ ಇಲ್ಲ. ತಿಳಿದವನೇ ತಿಳಿದಾನು ತಿಳಿದವನನ್ನು, ತಿಳಿಯದವನು ತಿಳಿದವನನ್ನು ತಿಳಿಯದವನೆಂದೇ ತಿಳಿಯುತ್ತಾನೆ. ತಿಳಿತಲ್ಲ ಈಗ? ಸೊ ಟು ನೋ ದಿ ಜ್ಞಾನಿ ಯು ಶುಡ್ ಬಿಕಮ್ ಜ್ಞಾನಿ. ಆದರೆ ನೀ ಜ್ಞಾನಿ ಆಗದೆ ಹೋದರೆ ಅಜ್ಞಾನಿ ಅಂತ ಅರ್ಥ. ಅಜ್ಞಾನಿ ಜ್ಞಾನಿಯನ್ನು ಅಜ್ಞಾನಿ ಅಂತ ತಿಳ್ಕೊತಾರೆ. ಅದು ಇರೋದೇ ಹಾಗೆ. ಆದ್ದರಿಂದ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವ ಅಭಿಗಚ್ಚೇತ ಮುಂಡುಕ ಉಪನಿಷತ್ತಿನಲ್ಲಿ ಹೇಳಿದ್ದಾರಲ್ವೋ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿ ಅಂದರೆ ಯಾರು? ಇವರು ಶಾಸ್ತ್ರವಿತ ಶಾಸ್ತ್ರ ಪ್ರಯೋಗವಿತ, ಎರಡಾಯ್ತಾ. ಬ್ರಹ್ಮನಿಷ್ಠ ಯಾರು? ಸಾರಿ ಹೇಳಿ ಬರೋಂಗಿಲ್ಲ. ಸಿದ್ಧಪ್ರಜ್ಞಸ್ಯ ಕಾ ಭಾಷಾ ಸಮಾಧಿ ಸದಸ್ಯ ಕೇಶವ ಅಂತ ಪ್ರಶ್ನೆ ಕೇಳಿದಾಗ ಪ್ರಜಹಾತಿ ಯದಾ ಕಾಮ, ಇವನು ಕಾಮಗಳನ್ನು ಬಿಟ್ಟಾನೋ ಇಲ್ಲೋ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಮನೋಗತಾನ್ ಕಾಮಾನ್ ಯಹ ಪ್ರಜಹಾತಿ, ಬ್ರಹ್ಮಷ್ಟು ಗೊತ್ತಾಗೋದು. ಇಂತಹ ಶ್ರೋತ್ರಿಯರನ್ನು ಸಮೀಪಿಸಿಕೊಂಡು ಹೋಗಿ ಅವರ ಉಪನ್ಯಾಸಗಳನ್ನು, ಅವರ ಪ್ರವಚನಗಳನ್ನು, ಅವರ ಶಾಸ್ತ್ರಗಳನ್ನು, ಅವರ ಉಪದೇಶಗಳನ್ನು ಯಾರು ಶುದ್ಧವಾದ ಮನಸ್ಸಿನಿಂದ ಪಡೆಯುತ್ತಾರೋ ಆವಾಗ ಅವರಿಗೆ ವಿಶುದ್ಧ ವಿಜ್ಞಾನ ಘನ ಏಕರಸಂ ಅದ್ವಯಂ ಆತ್ಮಾನಂ, ವಿಶುದ್ಧ ಆತ್ಮಾನಂ ವಿಜ್ಞಾನಮಾತ್ಮಾನಂ ಏಕರಸಮಾತ್ಮಾನಂ ಘನ ಆತ್ಮಾನಂ ಪಶ್ಯತಃ ಅದ್ವಯಂ ಆತ್ಮಾನಂ ಪಶ್ಯತಃ. ಆ ಎಲ್ಲದಕ್ಕೂ ಆತ್ಮಾನಂ ಸೇರಿ ಆತ್ಮಾನಂ ಆತ್ಮಾನಂ ಅನ್ನೋ ಶಬ್ದಕ್ಕೆ ಇವೆಲ್ಲವನ್ನು ಸೇರಿಸ್ತಾ ಹೋಗಬೇಕು. ವಿಶುದ್ಧಂ ಆತ್ಮಾನಂ, ವಿಜ್ಞಾನಂ ಆತ್ಮಾನಂ, ಘನ ಏಕ ರಸಂ ಅಜ್ಞ ಆತ್ಮಾನಂ, ಅದ್ವಯಂ ಆತ್ಮಾನಂ ಎಲ್ಲ ಸೇರಿಸ್ಕೋಬೇಕು. ಗುಂಪದು ಆ ಗುಂಪಿನೊಳಗೆ ಒಂದೊಂದನ್ನು ಹೇಳಬೇಕಾದ್ರೆ ಸೇರಿಸಿಕೊಳ್ಳೋದು ಈ ಥರ ಹೇಳಬೇಕು. ಇಂತಹ ಆತ್ಮನನ್ನು ಪಶ್ಯತಃ, ಏನೋ ಸ್ಫಟಿಕದಂತೆ ಶುದ್ಧನಾದ ಆತ್ಮನನ್ನು, ಅರಿವಿನ ಘನನಾದಂತಹ ಚೈತನ್ಯವೇ ತಾನಾಗಿರುವಂತಹ ವಿಜ್ಞಾನ ಆತ್ಮನನ್ನು, ಘನ ಆತ್ಮನನ್ನು, ಏಕರಸಂ ಆತ್ಮನನ್ನು ಅಂದರೆ ಅವನಲ್ಲಿ ತುಂಡು ತುಂಡು ಇಲ್ಲ, ಅದು ಅಖಂಡ ಆತ್ಮನನ್ನು, ಎರಡಿಲ್ಲದೇ ಇರುವ ಆತ್ಮನನ್ನು, ಅದ್ವಯಂ ಆತ್ಮನನ್ನು, ಪಶ್ಯತಃ ವಿಜಾನತಃ ತಿಳಿದವನಾಗುತ್ತಾನೆ. ಇವನು ಆತ್ಮಸ್ವರೂಪವೇ ಹೇಗಾಗ್ತಾನೆ? ಕಥಂ ಭವತಿ ಆತ್ಮಸ್ವರೂಪಂ? ಇವನು ತಿಳಿದ, ಮಸ್ತಕದಲ್ಲಿ ಇಟ್ಕೊಂಡ, ಲಾಜಿಕ್ ಗೊತ್ತಿದೆ, ನ್ಯಾಯ ಗೊತ್ತಿದೆ, ಶಾಸ್ತ್ರ ಗೊತ್ತಿದೆ, ಕಂಠಪಾಠ ಇದೆ, ಆದರೆ ಇವನು ಆತ್ಮಸ್ವರೂಪನೇ ಆಗಿಬಿಟ್ಟ, ಜೀವಾತ್ಮ ಭಾವನೆ ಕಳೆದೇ ಬಿಟ್ಟ, ಎಲ್ಲವುಗಳಿಂದಲೂ ನಿರ್ಲಿಪ್ತನಾದ, ಯಾಕೆ ಗೊತ್ತಾಗ್ತದೆ? ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾರೆ. ಏನದು ಉದಾಹರಣೆ? ಯಥ ಶುದ್ಧೇ ಉದಕಂ, ಶ್ಲೋಕ ಯಥ ಶುದ್ಧೇ ಉದಕಂ, ಅತಿ ಶುದ್ಧವಾದ ನೀರಿನಲ್ಲಿ, ಶುದ್ಧಂ ಉದಕಂ ಆಸಿಕ್ತಂ, ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ನೀರನ್ನು ನಾವು ಸೇರಿಸಿದಾಗ ಏನಾಗ್ತದೆ? ತಾದೃಗೇವ ಭವತಿ, ತಾನೇ ತಾನು ಶುದ್ಧವೇ ಆಗಿರ್ತದೆ. ಅಂದರೆ ಅದು ಬೇರೆ ಇದೇವೆ ಅಂದರೆ ಹುಡುಕ್ಲಿಕ್ಕೂ ಸಿಗುವುದಿಲ್ಲ. ಇನ್ನೂ ಕೃಷ್ಣ ಇದು, ಕೃಷ್ಣ ಯಾವುದು, ಯಮುನಾ ಬೇರೆ, ಗಂಗಾ ಬೇರೆ ಅಂತ ನಿಮಗೆ ಗುರುತು ಸಿಗ್ತದೆ. ಎಲ್ಲಿ ಅಲಹಾಬಾದಿಗೆ ಹೋದರೆ ಅಲ್ಲಿ ಅದೇನು ಅಂತಾರಲ್ಲ, ಸಂಗಮ, ತ್ರಿವೇಣಿ ಸಂಗಮ, ತ್ರಿವೇಣಿ ಸಂಗಮದೊಳಗೆ ಮೈಲುಗಟ್ಟಲೆ ಅದು ನದಿ ಎರಡು ಬರ್ತವೆ, ಕೂಡ್ತವೆ. ಹಾಂ, ಗಂಗಾ ಸರಸ್ವತಿ, ಇದು ಗಂಗಾ ಯಮುನಾಮ ಸರಸ್ವತಿ ಹೋಯ್ತಲ್ಲ ಒಳಗೆ ಹೋಯ್ತದ, ಗುಪ್ತ ಗುಪ್ತಗಾಮಿ. ಹಾಂ, ಗಂಗಾ ಯಮುನಾ, ಒಂದು ಬಿಳಿ ಅದ, ಒಂದು ಕಪ್ಪದ, ನೀರ ಯಮುನೆ ಕಪ್ಪು, ಇವಳು ಗಂಗಾ ಬೆಳಗಿದ್ದಾಳೆ. ಇಬ್ಬರು ಹೋಗ್ತಾರೆ, ಎಷ್ಟು ಫೋರ್ಸಿಂದ ಬರ್ತಾರೆ ಅಂದರೆ ಮೈಲುಗಟ್ಟಲೆ ಎರಡು ಬೇರೆ ಬೇರೆ ಆಗೇ ಕಾಣಿಸ್ತಾರೆ. ಆ ಕೂಡಿ ಹೋಗುವ ಜಾಗದಲ್ಲಿ ಮುಳುಗಬೇಕು. ಸುಮ್ಮನೆ ಇಲ್ಲಿ ಮುಳುಗಿದ್ರೆ ನಡೆಯಂಗೆ, ಅದೇ ಗಂಗಾದಲ್ಲಿ ಮುಳುಗಿರ್ತೀಯ ಅಷ್ಟೇ, ಅಥವಾ ಯಮುನಾದಲ್ಲಿ ಮುಳುಗಿರ್ತೀಯ. ಅಲ್ಲಿ ಅವು ಎರಡೂ ಕೂಡಿ ಏನು ಮುಂದೆ ಹೋಗ್ತಿರ್ತವೆ ಅಲ್ಲಿ ಮುಳುಗಬೇಕು, ಆವಾಗ ಅದು ತ್ರಿವೇಣಿ ಸಂಗಮ ಅಂತ. ಅಂದರೆ ಸರಸ್ವತಿ ಗುಪ್ತಗಾಮಿನಿ, ಸರಸ್ವತಿನೂ ಕುಡಿದಾಳಲ್ಲಿ, ಗುಪ್ತಗಾಮಿನಿ ಆಗಿ ಕುಡಿದಾಳೆ. ಗೊತ್ತಿರಬೇಕಲ್ಲ ಸರಸ್ವತಿ ಸಂಶೋಧನೆ ಆಗಿದೆ ಅಂತೇಳಿ, ಆಗಿದೆ. ಇಟ್ಸ್ ಅ ಬಿಗ್ ಜಾಬ್ ಇದು. ಈ ಗಂಗಾ ಕಾವೇರಿ ಆಗಿಬಿಡ್ತು ಅಂತಂದರೆ ಸರಸ್ವತಿ ಪ್ರಸನ್ನ ಆಗಿಬಿಡ್ತು. ಯಾ ನಮಗೆ ಸರಸ್ವತಿ ಬೇಕೀಗ, ಐಶ್ವರ್ಯಕ್ಕೇನು ಕೊರತೆ ಇಲ್ಲ, ನಮಗೆ ಬೇಕಾದ್ದೇನು ಸರಸ್ವತಿಯ ಕೊರತೆ ಇದೆ, ಈಗ ಬೇಕು ಸರಸ್ವತಿ. ಸೊ ಶುದ್ಧಂ ಶುದ್ಧೇ ಉದಕಂ, ಶುದ್ಧಂ ಆಸಿಕ್ತಂ ತಾದೃಗೇವ ಭವತಿ, ಅದು ಅದೇ ಆಗಿಬಿಡ್ತದೆ. ತತ್ ತ್ವಮಸಿ, ತತ್ತದಸಿ ಅಲ್ಲ. ಹಾಂ, ಗಂಗಾ ಯಮುನಾ ಇದ್ದಾರಲ್ಲ, ತತ್ತದಸಿ ತ್ವಂ ತಮಸಿ. ಆದರೆ ಇದು ಹಾಗಲ್ಲ, ಇದು ತತ್ವಮಸಿ. ಏವಂ ಮುನೇ ಹೇ ವಿಜಾನತ ಆತ್ಮ ಭವತಿ ಗೌತಮ ಹೇ ನಚಿಕೇತ, ಅವನ ಆತ್ಮಸ್ವರೂಪನೇ ಆಗಿಬಿಡ್ತಾನಪ್ಪ. ನಚಿಕೇತ ಅಂತ ಹೇಳಿಲ್ಲಲ್ಲ ಸ್ವಾಮಿ, ಗೌತಮ ಅಂದರೆ ಯಾರು? ಗೌತಮ ಗೋತ್ರ ಉದ್ಭವ ಯಾರೋ ಅವನು ನಚಿಕೇತ, ಅವನಿಗೆ ಇಲ್ಲಿ ಗೌತಮ ಅಂತ ಟೈಟ್ಲ್. ತಪ್ಪೇನಿಲ್ಲ, ನೀವು ಯಾವ ಗೋತ್ರದಲ್ಲಿ ಜನ್ಮಿಸಿದ್ರಿ ಆ ಗೋತ್ರ ಹೆಸರು ಹೇಳಿದ್ರು ಸಾಕು, ನಿಮ್ಮ ಹೆಸರು ಹೇಳ್ದಂಗೆ. ಭಾರದ್ವಾಜ ಅಂತ ಹೆಸರಿಡ್ತಾರೆ ಮನೆಯೊಳಗೆ, ತಪ್ಪೇನಿಲ್ಲ. ಭಾರದ್ವಾಜ ಅನ್ನೋ ಹೆಸರುಗಳ ಮೂಲಕವಾಗಿ ತಾವು ಭಾರದ್ವಾಜ ಗೋತ್ರ ಉತ್ಪನ್ನ ಅಂತ ಆಟೋಮೆಟಿಕಲಿ ಸಿದ್ಧ ಮಾಡಿ ತೋರಿಸ್ತಾರೆ. ವಿಳಂಬ, ಒಂದು ಕ್ಷಣ ವಿಳಂಬ. ಆ ಮತ್ತೆ ನೀವು ಕೇಳಿ, ಏನಪ್ಪ ನಿನ್ನ ಹೆಸರು ಭಾರದ್ವಾಜ, ನಿನ್ನ ಗೋತ್ರ ಯಾವುದಪ್ಪ ಅಂತ ಯಾವನ ಕೇಳ್ದಂದ್ರೆ ಅವನಿಗೆ ಸಂಸ್ಕಾರನೇ ಇಲ್ಲ ಅಂತ ಅವ್ನು ಮೂರ್ಖ ಅಷ್ಟೆ, ಕೇಳೋ ಅವಶ್ಯಕತೆ ಇಲ್ಲ. ಆ ಹೆಸರ ತೋರಿಸ್ತದೆ, ಗೊತ್ತಾಗೋದಿಲ್ಲೇನು. ಇಲ್ಲಿ ಅದೇ ನಚಿಕೇತ ಅಂತ ಹೇಳದೆ ಹೋದ್ರೆ ಚಿಂತೆ ಇಲ್ಲ. ಗೌತಮ, ಏ ಗೌತಮ, ನೋಡಪ್ಪ ಇಂತಹ ಮುನಿಗಳು ಆತ್ಮನನ್ನು ತಿಳಿದು ಆತ್ಮವೇ ಆಗಿರುತ್ತಾರೆ. ಆತ್ಮ ಭವತಿ 132 ಭಾಷ್ಯ. ಯಥಾ ಉದಕಂ ಶುದ್ಧೇ ಪ್ರಸನ್ನೇ ಶುದ್ಧಂ ಪ್ರಸನ್ನಂ ಆಸಿಕ್ತಂ ಪ್ರಕ್ಷಿಪ್ತಂ ಏಕರಸಮೇವ ನ ಅನ್ಯಥಾ ತಾದೃಗೇವ ಭವತಿ. ಶುದ್ಧೇ ಪ್ರಸನ್ನೇ ನೀರಿನಲ್ಲಿ ಶುದ್ಧಂ ಪ್ರಸನ್ನಂ ಆಸಿಕ್ತಂ, ಅತಿಶುದ್ಧವಾದ ಆರೋ ನೀರಲ್ಲಿ ಆರೋ ನೀರು ಹಾಕಿದ್ರೆ ಹೆಂಗಿರ್ತದೆ? ಅಲ್ಲ ಈಗ ನಮ್ಮ ಪಾಲಿಗೆ ಶುದ್ಧ ನೀರು ಅಂದರೆ ಆರೋ ತಾನೇ? ಇಲ್ಲ, ಇನ್ನು ಬರೀತಾರೆ ಇಲ್ಲಿ ಆರೋ ಪ್ಲಸ್ ಎಂಥದ್ದು, ಹಾಂ ಏನೇನು ಬರೀತಾರೆ, ಡ್ರಿಂಕಿಂಗ್ ವಾಟರ್ ಆರ್ಓ ಓಜನೈಸ್ಡ್, ಓಜನೈಸ್ಡ್ ಅಯೋನೈಸ್ಡ್, ಯು ವಿ ಟ್ರೀಟೆಡ್, ಅಲ್ಟ್ರಾ, ಹಾಂ ಬಾ, ದಟ್ ಈಸ್ ದ ವಾಟರ್. ಇದರೊಳಗೆ ಇನ್ನೊಂದು ಇಂಥದ ನೀರು ಹಾಕಿದರೆ ಏನಾಗ್ತದೆ? ಗಂಗಾ ಯಮುನಾ ಆಗುವುದಿಲ್ಲ, ಶುದ್ಧವಾಗಿ ಅದು ಅದೇ ಆಗಿ ಉಳಿತಾರೆ. ಅದಕ್ಕೆ ಶಬ್ದ ಹಾಕಿರೋರು ಆತ್ಮ ಭವತಿ, ಅದು ಇದಾಗ್ತದೆ ಇದು ಅದಾಗ್ತದೆ ಎರಡೂ ಒಂದಾಗ್ಬಿಡ್ತಾವೆ ಅಂತ ಅರ್ಥ. ಏಕರಸಮೇವ ನ ಅನ್ಯಥಾ, ಬೇರೆ ಇನ್ನೇನಾಗ್ಲಿಕ್ಕೆ ಸಾಧ್ಯ? ತಾದೃಗೇವ ಭವತಿ, ನೀನೇ ನಾನು ನಾನೇ ನೀನು, ವಿಳಂಬ ಇಲ್ಲ, ಸಮಯದ ಅಂತರ ಇಲ್ಲ, ಕಾಲದ ಅಂತರ ಇಲ್ಲ, ದೇಶದ ಅಂತರ ಇಲ್ಲ, ವಸ್ತು ಅಂತರವಂತೂ ಇಲ್ಲವೇ ಇಲ್ಲ, ತಾನೇ ಆಗಿಬಿಡುತ್ತದೆ. ಆತ್ಮ ಅಪಿ, ನೀರಿನ ಉದಾಹರಣೆ ಹೇಗೋ ಹಾಗೆ ಇದನ್ನು ದೃಷ್ಟಾಂತವನ್ನು ಸಿದ್ಧ ಮಾಡ್ತಾರೆ. ಆತ್ಮ ಅಪಿ ಏವಮೇವ ಭವತಿ ಏಕತ್ವಂ ವಿಜಾನತಃ ಮುನೇಃ ಮನನಶೀಲಸ್ಯ ಹೇ ಗೌತಮ. ಮನನಶೀಲನಾದಂತಹ ಮನನದ ಸಂಸ್ಕಾರವನ್ನು ಹೊಂದಿದಂಥವನು, ಮನನಶೀಲ ಅಂದರೆ ಯಾರು, ಮನನ ಮಾಡುವ ಸಂಸ್ಕಾರ ಇರ್ತದವನಿಗೆ. ಅದು ಊಟ ಇರಲಿ, ತಿಂಡಿ ಇರಲಿ, ಅದು ಗಾಳಿ ಇರಲಿ, ಮಳೆ ಇರಲಿ, ತನ್ನ ಪರಿಸರದಲ್ಲಿ ಏನೇನಿದೆ, ಜನ ಹೇಗಿದ್ದಾರೆ, ಜನ ಏನಂತ ಇದ್ದಾರೆ, ಜನ ಯಾವ ಥರ ಮಾತಾಡ್ತಾರೆ, ಜನರ ಮನಸ್ಸಾಗಿದೆ, ಜನರ ಬುದ್ಧಿ ಆಗಿದೆ, ಜನರ ಚಟುವಟಿಕೆಗಳು ಹೇಗಿವೆ, ಹೇಗೆ ಕಮ್ಯುನಿಕೇಷನ್ ಮಾಡ್ತಾರೆ, ಇಂಥ ವಿಷಯ ಅಂಥ ವಿಷಯ ಅಂತಲ್ಲ, ಹಣ್ಣಿರಲಿ, ಹೂವಿರಲಿ, ಕಾಯಿರಲಿ, ಪಕ್ಷಿ ಇರಲಿ, ಎಲ್ಲ ಸಬ್ಜೆಕ್ಟ್ಗಳು ಅವರಿಗೆ ಮನನದ ವಿಷಯಗಳು. ಬಿಡಿ ಸ್ವಾಮಿ, ಎಲ್ಲ ತಲೆ ಕೆಟ್ಟ ಹೋಗ್ತದೆ. ಇಲ್ಲ, ಅವರಲ್ಲಿ ಯಾವ ಪ್ರಯತ್ನ ಇಲ್ಲ, ಸಹಜವಾಗಿ ಆ ಸಂಸ್ಕಾರ ಆಗಿಬಿಟ್ಟಿರ್ತದೆ. ಅವರಿಗೆ ಮನನಶೀಲರು ಅಂತ ಕರೀತಾರೆ. ಸುಮ್ಮ ಸುಮ್ಮನೆ ಒಂದು ಪ್ರಯತ್ನದಿಂದ ಮನನಶೀಲತ್ವ ಬರ್ತಾ ಅಂತಲ್ಲ, ಅದು ಸಹಜವಾಗಿ ಬಿಡ್ತದೆ. ಇವರು ಆ ಭಾವವನ್ನು ಗುರುತಿಸಿರ್ತಾರೆ, ಏನು ಇದೆಯೋ ಅದಷ್ಟು ಬ್ರಹ್ಮವೇ. ಈ ಕಡೆಗೆ ಮನನದ ಸಂಸ್ಕಾರ, ಆ ಕಡೆಗೆ ಶಾಸ್ತ್ರ ಸಂಸ್ಕಾರ. ಮನನದ ಸಂಸ್ಕಾರ, ಆ ಕಡೆಗೆ ಶಾಸ್ತ್ರದ ಸಂಸ್ಕಾರ, ಈ ಎರಡೂ ಸಂಸ್ಕಾರಗಳು ಅವರನ್ನು ಪ್ರತಿಕ್ಷಣವು ಮನನದ ಮೂಲಕವಾಗಿ ಬ್ರಹ್ಮನಲ್ಲೇ ನಿಲ್ಲಿಸ್ತಾ ಇರ್ತದೆ. ಸ್ವಾಮಿಗೂ ಇಂಜಿನಿಯರಿಂಗಿಗೂ ಮೆಡಿಕಲ್ಗೂ ಏನು ಸಂಬಂಧ? ಅನ್ಲೆಸ್ ಸ್ವಾಮಿ ಬಿಕಮ್ಸ್ ಎ ರೋಗಿ. ಈ ಸ್ವಾಮಿ ಬಿಕಮ್ಸ್ ಎ ರೋಗಿ, ಇಟ್ಸ್ ಓಕೆ. ಸೊ ಈ ಡಾಕ್ಟರ್ ಜೋಶಿ ಇದಾರಲ್ಲ, ಏನಕ್ಕೇನಕ್ಕೆ ಕಾರಣಕ್ಕೆ ಅಕಸ್ಮಾತ್ ಒಳಗೆ ಅವ್ರ ಮನೆಯೊಳಗೆ ಹೋಗಿರ್ತೀನಿ. ಶುರು ಒಂದು ಲೆಕ್ಚರ್ ಕೊಟ್ಟೆ ಬಿಡ್ತಾರೆ, ಯಾವುದ್ರ ಮೇಲೆ ಯಾವುದೊಂದು ರೋಗ ಎತ್ಕೋತಾರೆ, ಯಾವುದೋ ಒಂದು ಆಪರೇಷನ್ ಎತ್ಕೋತಾರೆ, ಯಾವುದೋ ಒಂದು ಇನ್ಸಿಡೆಂಟ್ ಎತ್ಕೋತಾರೆ, ಯಾವುದೋ ಒಂದು ಪೇಷಂಟನ್ನು ಎಕ್ಸಾಂಪಲ್ ತಗೋತಾರೆ, ಒಂದು ಲೆಕ್ಚರ್ ಕೊಟ್ಬಿಡ್ತಾರೆ. ಆಮೇಲೆ ಕೇಳ್ತೀನಿ, ಅಲ್ಲೋ ನನ್ನ ನಾಲೆಡ್ಜ್ ಇಂಜಿನಿಯರಿಂಗ್ ನಾಲೆಡ್ಜ್, ನಾ ಮಾಡ್ತಾ ಇರೋದು ವೇದಾಂತ ಉಪದೇಶ, ನಾ ಇರೋದು ಸನ್ಯಾಸಿ, ಈ ರೋಗ ಈ ಪೇಷಂಟ್ ನನಗೆ ಯಾಕೆ ವಿವರಿಸ್ತೀನಿ ನೀನು ಅಂದರೆ, ಮನೆಯೊಳಗೆ ಬಂದು ಕೂತ್ಕೊಂಡು ಕೇಳೋರು ಯಾರಿದ್ದಾರೆ? ಅಂದರೆ ಅವರವರು ಅವರವರ ಸಬ್ಜೆಕ್ಟಿನಲ್ಲಿಯೇ ಮನನ ಮಾಡುವಂತಹ ಸಹಜತೆಯನ್ನು ಹೇಗೆ ಹೊಂದಿರುತ್ತಾರೋ ಹಾಗೆ ಈ ಮನನ ಮಾಡುವಂತಹ ಈ ಯಾರು ಮುನಿ ಇದ್ದಾನೆ, ಇವನು ಅವನದೇ ಆದ ಸಬ್ಜೆಕ್ಟ್ನಲ್ಲಿ ಎಲ್ಲೆಲ್ಲಿಯೂ ಗುರುತಿಸ್ತಾನೆ. ಅವನ ಸಬ್ಜೆಕ್ಟ್ ಯಾವುದು? ಜೀವ ಬ್ರಹ್ಮ ಐಕ್ಯ. ಜೀವ ಬ್ರಹ್ಮ ಐಕ್ಯ, ಜೀವೇಶ್ವರ ಐಕ್ಯ, ಇದು ಅವನ ಸಬ್ಜೆಕ್ಟ್. ಪಕ್ಷಿ ಹಾರ್ತಾ ಅದರಲ್ಲಿ ಕೂಡ ಜೀವೇಶ್ವರ ಐಕ್ಯವನ್ನು ಕಾಣ್ತಾ, ಭೂಮಿ ನಡಗುತ್ತಾ ಅದರಲ್ಲಿ ಕೂಡ ಜೀವೇಶ್ವರ ಐಕ್ಯವನ್ನು ಗುರುತಿಸ್ತಾನೆ. ಅವನ ಸಹಜತನೆ ಆಗಿರ್ತದೆ. ವ್ಯಾವಹಾರಿಕವಾಗಿ ಏನು ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗ್ತಾ ಇರ್ತದೆ, ಅದರ ಹೃದಯದಲ್ಲಿ ಅದು ಒಂದೇ ಚಿಂತನೆ, ಅದು ಒಂದೇ ಮನನ. ಇಂಥವನು ಏನಾಗ್ತಾನೆ? ಆತ್ಮ ಅಪಿ ಏವಮೇವ ಭವತಿ ಏಕತ್ವಂ ವಿಜಾನತಃ ಮುನೇಹೇ ಮನನಶೀಲಸ್ಯ ಹೇ ಗೌತಮ. ಈ ಮನನಶೀಲನಾದಂತಹ ಯಾವನು ಮುನಿ ಇದ್ದಾನೆ ಅವನು ಇದನ್ನೇ ಏನೋ ಏನು ಈ ಮೇಲೆ ಹೇಗೆ ನಾವು ನೀರಲ್ಲಿ ನೀರು ಅಂತ ಹೇಳಿದ್ವಿ ಹಾಗೆ ಆತ್ಮ ಅಪಿ ಆತ್ಮ ವಿಚಾರದಲ್ಲಿ ಕೂಡ ಅವನು ಇದೇ ಥರ ಮನನ ಮಾಡ್ತಾನೆ. ತಸ್ಮಾತ್ ವಾರ್ನಿಂಗ್ ಕೊಡ್ತಾನೆ ನೋಡ್ರಿ ನಚಿಕೇತನಿಗೆ, ನೀ ಇಲ್ಲಿಂದ ಗುರುಕುಲದಿಂದ ಹೊರಗೆ ಹೋದ ಮೇಲೆ ಎಂತೆಂತಹ ತಿಮಿಂಗಲುಗಳು ಎಂತೆಂತಹ ಮೊಸಳೆಗಳು ಇರ್ತವೆ, ಅವು ಎಲ್ಲವುಗಳಿಂದ ನೀ ಕೇರ್ಫುಲ್ ಆಗಿರು ಅಂಥೇಳಿ ವಾರ್ನಿಂಗ್ ಕೊಡ್ತಾರೆ. ಇಲ್ಲಿ ಏನಂತ ಹೇಳ್ತಾರೆ, ತಸ್ಮಾತ್ ಕುತಾರ್ಕಿಕ ಭೇದ ದೃಷ್ಟಿಂ ನಾಸ್ತಿಕ ಕುದೃಷ್ಟಿಂ ಚ ಉಜಿತ್ವಾ ಮಾತೃಪಿತೃ ಸಹಸ್ರೇಭ್ಯಃ ಅಪಿ ಹಿತೈಷಿಣ ವೇದೇನ ಉಪದಿಷ್ಟಂ ಆತ್ಮ ಏಕತ್ವಂ ಶಾಂತ ದರ್ಪೈಹಿ ಆದರಣೀಯಂ ಇತ್ಯರ್ಥಃ. ಗೊತ್ತಾಯ್ತಲ್ಲ, ನೀ ಇಲ್ಲಿಂದ ಆಶ್ರಮದ ಹೊರಗೆ ಹೋದ ತಕ್ಷಣವೇ ನಿನಗೆ ಎಂಥೆಂಥವ್ರು ಸಿಗ್ತಾರೆ ಅಂತಂದರೆ ನಾಸ್ತಿಕಾಹ. ಮೊದಲು ಭೇಟಿಯಾಗೋದು ಅವ್ರನ್ನ, ಆದರೆ ಇನ್ನು ಕೆಲವರು ಇದ್ದಾರೆ, ಇವರು ಒಳಗೆ ನಾಸ್ತಿಕರು, ಓಟ್ ಸಲುವಾಗಿ ಆಸ್ತಿಕರು ಹೊರಗೆ ಅಂತ ಖತರ್ನಾಕ್ ಅವರು. ನಾನು ನಾಸ್ತಿಕ, ನನಗೆ ಯಾವುದ್ರ ನಂಬಿಕೆ ಇಲ್ಲ ಅಂತ ಹೇಳೋನು ಓಕೆ. ಇವ್ ನೋಡ್ರಿ, ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿಬಿಡ್ತೀನಿ ಅಂತ ಹೇಳ್ದ ಮಗನ ಮಗ. ಈಗ ಹೇಳ್ತಾನೆ ಮೋದಿ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ, ಬಹಳ ಯಾರದ ತೊಗೊಂಡು ಹೊಡಿಬಾರ್ದು ಅವನಿಗೆ. ಎಷ್ಟು ಎಷ್ಟು ಹಿಪೋಕ್ರಿಟ್ಸ್ ಇದ್ದಾರೆ, ಎಷ್ಟು ಆತ್ಮವಂಚಕರಿದ್ದಾರೆ, ಎಷ್ಟೊಂದು ಸ್ಪ್ಲಿಟ್ ಪರ್ಸ್ನಾಲಿಟಿ ಒಳಗೆ ತುಂಬಿಕೊಂಡ ನಿದ್ರೆ ಹೆಂಗೆ ಹತ್ತದೆ ಇವರಿಗೆ. ಮಲ್ಟಿ ಪರ್ಸ್ನಾಲಿಟಿಗಳನ್ನ ಕ್ಯಾರಿ ಮಾಡಿದ್ರೆ ನಿದ್ದೆ ಹತ್ತದೆ, ಒಂದು ಪರ್ಸ್ನಾಲಿಟಿಗೆ ನಿದ್ದೆ ಹತ್ತಂಗಿಲ್ಲ. ವಿಚಿತ್ರ ಹೇಳ್ತಾರೆ. ನೀನು ಹೊರಗೆ ಹೋಗೀಗ, ನೀ ಗುರುಕುಲದಿಂದ ಹೊರಗೆ ಹೋದ ತಕ್ಷಣವೇ ಕುತಾರ್ಕಿಕ ಕುತಾರ್ಕಿಕ ಅಂದರೆ ಡಿಸ್ಟ್ರ್ಯಾಕ್ಟೆಡ್ ಲಾಜಿಕ್ ಅಂತ, ದಾರಿ ತಪ್ಪಿದ ತರ್ಕ, ದಾರಿ ತಪ್ಪಿ ಹೋದ ತರ್ಕ ಕುತಾರ್ಕಿಕ. ಭೇದ ದೃಷ್ಟಿಂ, ಭೇದ ದೃಷ್ಟಿಯನ್ನು ಇಟ್ಕೊಂಡವರು. ನಾಸ್ತಿಕ ಕುದೃಷ್ಟಿಂ, ನಾಸ್ತಿಕ ದೃಷ್ಟಿಯನ್ನು ಕುದೃಷ್ಟಿಯನ್ನು ಇಟ್ಕೊಂಡವರು. ಚ ಉಜ್ಜಿತ್ವ, ಅವು ಎಲ್ಲ ಭೇಟಿ ಆಗ್ತಾರೆ ನಿನಗೆ, ಆ ಕಡೆಗೆ ನೀನು ಎಣಿಕೆ ಹಾಕ್ಬಿಡ, ದೂರ ಇಟ್ಬಿಡವರು. ಇದೆಲ್ಲ ಸೇರಿಸಿ ಒಂದೇ ಮಾತು ಹೇಳ್ತಾರೆ ಭಗವತ್ಪಾದ ಆಚಾರ್ಯ ಶಂಕರಾಚಾರ್ಯ ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ ಅವೈದಿಕಾನಾಂ ಶತ್ರುವತ್ ತ್ಯಜೇತ. ಯಾರು ಸನಾತನ ಧರ್ಮಕ್ಕೆ ವೇದವು ಪ್ರಮಾಣ ಅಂತ ಒಪ್ಕೊಳ್ಳೋದಿಲ್ಲವೋ ಅವ್ರನ್ನ ದೂರ ಇಟ್ಬಿಡು, ಸಮೀಪ ಸಹಿತ ಹೋಗ್ಬೇಡ ಅವ್ರನ್ನ. ಅವ್ರ ಜೊತೆ ಜಗಳಾಡಂತ ಹೇಳಂಗಿಲ್ಲ, ಹೊಡೆದಾಡಂತ ಹೇಳಂಗಿಲ್ಲ, ಬೈದಾಡಂತ ಹೇಳಂಗಿಲ್ಲ, ಅವ್ರ ಜೊತೆ ಅವ್ರ ವಿರೋಧ ಮಾಡ್ಕೊ ಅಂತ ಹೇಳೋದಿಲ್ಲ. ಅವ ಇಷ್ಟೇ ಹೇಳ್ತಾರೆ, ಏನು ಅವ್ರನ್ನ ದೂರ ಇಟ್ಬಿಡು, ನಿನ್ನ ಕೆಲಸ ನೀ ಮಾಡ್ತಾವ. ಅದನ್ನೇ ಶಂಕರಾಚಾರ್ಯ ಮಾಡಿದ್ದು, ಯಾರನ್ನು ದೂರ ಮಾಡಲಿಲ್ಲ. ಇವನು ಚಾರುವಾಕರನ್ನು ದೂರ ಮಾಡಲಿಲ್ಲ. ಬ್ರಹ್ಮಸೂತ್ರದಲ್ಲಿ ನಿಮಗೆ ಕಂಡು ಬರ್ತದೆ, ಚಾರುವಾಕರನ್ನು ದೂರ ಮಾಡಲಿಲ್ಲ, ಅವರನ್ನು ತಗೊಂಡು ಅವ್ರನ್ನ ಗೆದ್ದುಕೊಳ್ತಾರೆ. ಈ ಕ್ಷಣಿಕವಾದಿಗಳನ್ನು, ಈ ಶೂನ್ಯವಾದಿಗಳನ್ನು ಎಲ್ಲರನ್ನೂ ಸ್ವೀಕಾರ ಮಾಡ್ತಾರೆ. ಬನ್ನಿ, ನೀವೇನು ಹೇಳ್ತೀರೋ ಅದನ್ನು ಹೇಳ್ರಿ. ಅವ್ರು ಭಾರಿ ವಿವರಿಸ್ತಾರೆ, ಕ್ಷಣಿಕವಾದ ಅಂದ್ರೇನು ಎಲ್ಲ ವಿವರಿಸ್ತಾರೆ ಅಂತ. ನೀವು ಹೇಳಿದ್ದೆಲ್ಲ ಪರ್ಫೆಕ್ಟ್, ಅದು ನಾನೊಂದು ಮಾತು ಹೇಳ್ತೇನೆ ಕೇಳ್ತೀರ ಹೇಳ್ರಿ. ಇವರು ಅದ್ವೈತ ಹೇಳ್ತಾರೆ, ಓ ಹೌದಲ್ಲ, ನಾವು ಈ ಥರ ವಿಚಾರ ಮಾಡೇ ಇಲ್ಲ, ಒಪ್ಕೊಂಡ್ರೆ ಮುಂಚೆ ನಾವು ವಿರೋಧ ಮಾಡೋದಿಲ್ಲ, ದ್ವೈತಿಗಳನ್ನು ನಾವು ವಿರೋಧ ಮಾಡೋದಿಲ್ಲ, ವಿಶಿಷ್ಟ ಅದ್ವೈತಗಳನ್ನ ನಾವು ವಿರೋಧ ಮಾಡೋದಿಲ್ಲ. ಅದಕ್ಕೆ ಡೆಫಿನೇಷನ್ ಏನು ಅಂದರೆ ಅದ್ವೈತ ಈಸ್ ಇನ್ ಸ್ಪೈಟ್ ಆಫ್ ದ್ವೈತ, ಇನ್ ಸ್ಪೈಟ್ ಆಫ್ ಕ್ಷಣಿಕವಾದ, ಇನ್ ಸ್ಪೈಟ್ ಆಫ್ ಶೂನ್ಯವಾದ. ಅಂದರೆ ಏನು, ಅವೆಲ್ಲವೂ ಇರ್ತಿರ್ಲಿಕ್ಕೂ ಕೂಡ ಒಂದು ಹೆಚ್ಚಿನದಾದಂಥ ಒಂದು ತತ್ವ ಇದೆ, ಅದು ಅದ್ವೈತ ತತ್ವ. ನಮ್ಮಂತರಿ ವಾರ್ನಿಂಗ್ ಕೊಡ್ತಾರೆ ಕಿವಿ ಮಾತು ಅಂತ, ನಿಮ್ಮ ಸುತ್ತಮುತ್ತಲು ಯಾರು ಹಿಂಗೆ ವೇದವನ್ನು ಡೌಟ್ ಮಾಡೋರು, ವೇದವನ್ನು ಸಂದೇಹ ಮಾಡೋರು, ವೇದವನ್ನು ತ್ಯಾಗ ಮಾಡೋರು ಇದ್ದಾರಲ್ಲೋ ಅನಂತಮೂರ್ತಿ ಅಂಥವ್ರು, ಹಾಳಿ ನೋಡಬೇಡ, ಕಿವಿ ಕೊಡಬೇಡ, ಅವ್ರು ನಿನ್ನನ್ನು ಹಾಳು ಮಾಡ್ತಾರೆ. ಹೇ ಗೌತಮ, ಕುದೃಷ್ಟಿನಾಂ ಕುತಾರ್ಕಿಕ ಭೇದ ದೃಷ್ಟಿನಾಂ ನಾಸ್ತಿಕ ದೃಷ್ಟಿ ಕುದೃಷ್ಟಿಂ ಚ ಉಂಜಿತ್ವ. ಯಾಕೆ ನಾ ಹೇಳ್ತೇನೆ ಅಂತಂದರೆ, ಇಲ್ಲಿ ಒಂದು ನಿನಗೆ ವಿಶೇಷವಾದಂತಹ ಟ್ರೆಜರಿ ಸಿಕ್ಕಿದೆ, ಬಹಳ ದೊಡ್ಡ ಆಸ್ತಿ ಸಿಕ್ಕಿದೆ ನಿನಗೆ. ಎಂಥ ದೊಡ್ಡ ಆಸ್ತಿ ಅಂತಂದರೆ, ಸಹಸ್ರ ಮಾತೃಪಿತೃ ಸಹಸ್ರೇಭ್ಯ ಮಾತೃಪಿತೃಭ್ಯ ಅಪಿ ಹಿತೈಷಿಣ, ಸಾವಿರ ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಹಿತವನ್ನು ಬಯಸುವಂಥದ್ದು ವೇದ. ಸಾವಿರ ತಂದೆ ತಾಯಿಗಳು ಅವರಿಗಿಂತ ಹೆಚ್ಚಿನ ಹಿತವನ್ನು ಈ ವೇದ ನಿನ್ನ ಬಗ್ಗೆ ಬಯಸ್ತದೆ. ನಮ್ಮ ಸುತ್ತಮುತ್ತಲಿನ ಹಿತೈಷಿಗಳು ಅಂತೇನಿದ್ದೇವು ತಮ್ಮ ತಮ್ಮ ಕಾರ್ಯ ಆಗೋ ತನಕ ನಮ್ಮ ಹಿತವನ್ನು ಬಯಸ್ತಾರೆ. ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋದದ್ದಾದರೆ ಋಣಕ್ಕೆ ಒಳಪಡಿಸುವಂಥ ಹಿತೈಷಿಗಳಿರ್ತಾರೆ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದದ್ದಾದರೆ ಪುನಃ ಜನ್ಮವನ್ನು ಎತ್ತಲಿಕ್ಕೆ ಕಾರಣೀಭೂತರಾಗುವಂತಹ ನಡವಳಿಕೆ ಇರ್ತದೆ. ಅವರೇನು ಜನ್ಮದಿಂದ ಉದ್ಧಾರ ಏನು ಮಾಡೋದಿಲ್ಲ. ಒಟ್ಟಾರೆ ಹೇಳಬೇಕು ಅಂತಂದರೆ ನಮಗೆ ಪುನರ್ಜನ್ಮ ತಪ್ಪಂಗಿಲ್ಲ. ಇವರೆಲ್ಲರೂ ಮತ್ತೆ ಮತ್ತೆ ನಮಗೆ ತಂದೆ ಇರಲಿ ತಾಯಿ ಇರಲಿ ಚಿಕ್ಕಪ್ಪ ಇರಲಿ ದೊಡ್ಡಪ್ಪ ಇರಲಿ ಯಾರೇ ಇರಲಿ ಮತ್ತೆ ನಮಗೆ ಜನ್ಮಕ್ಕೆ ತಂದು ನಿಲ್ಲಿಸೋರೇ ಇವರು ಪುನಃ. ಆದರೆ ಈ ಜನ್ಮಗಳಿಂದ ಬಿಡುಗಡೆಯನ್ನು ಮಾಡಿಸೋರು ಯಾರು? ಉಪನಿಷತ್ತು. ಉಪನಿಷತ್ ವಾಕ್ಯ ಬೇರೆ ಅಲ್ಲ, ಗುರುವಾಕ್ಯ ಬೇರೆ ಅಲ್ಲ. ಗುರುವಾಕ್ಯೇಶು ಶಾಸ್ತ್ರವಾಕ್ಯೇಶು ವಿಶ್ವಾಸ ಶ್ರದ್ಧಾ. ಶ್ರದ್ಧಾ ಕೀದೃಶಿ? ಶ್ರದ್ಧಾ ಅಂದರೆ ಏನು? ಶಿಷ್ಯ ಕೇಳಿದ ಪ್ರಶ್ನೆಗೆ ಗುರು ಉತ್ತರ ಕೊಡ್ತಾನೆ. ಏನು? ಗುರುವಾಕ್ಯೇಶು ವೇದಾಂತ ವಾಕ್ಯೇಶು ವಿಶ್ವಾಸ. ಅಮೇಝಿಂಗ್. ಶಾಸ್ತ್ರವಾಕ್ಯೇಶು ಅಂದರೆ ಜೀವಬ್ರಹ್ಮ ಐಕ್ಯ ವಿಷಯವಾಗಿ ಏನು ಮಾತಾಡ್ತಾ ಇದ್ದಾರೆ ಆ ವಿಷಯ ಬೇರೆ ಅಲ್ಲ, ನಮ್ಮ ಗುರುಗಳೇನು ಮಾತಾಡ್ತಾ ಇದ್ದಾರೆ ಆ ವಿಷಯ ಬೇರೆ ಅಲ್ಲ. ಹೆಂಗ್ರಿ ಸಾಧ್ಯ? ಅದೇ ಶಾಸ್ತ್ರವನ್ನೇ ಅವರು ಪ್ರಮಾಣ ಅಂತ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಆ ವಿಶ್ವಾಸ ನಮಗಿರಬೇಕು, ಅದು ಶ್ರದ್ಧಾ ಅನಿಸಿಕೊಳ್ತದೆ. ಆ ಶ್ರದ್ಧೆಯಿಂದ ನಾವು ಈ ವೇದವನ್ನು ವೇದೇನ ಉಪದಿಷ್ಟಂ, ವೇದಗಳಿಂದ ಈ ಉಪದೇಶವು ಲಭ್ಯವಾಗಿದೆ. ಯಾವ ಉಪದೇಶ? ಸಹಸ್ರ ಮಾತೃಪಿತೃಗಳಿಗಿಂತ ಹೆಚ್ಚಿನ ಉಪದೇಶ, ನಮಗೆ ಅತ್ಯಂತಕ್ಕೆ ಹಿತವನ್ನು ಉಂಟು ಮಾಡುವ ಉಪದೇಶ. ಅರ್ಜುನ ಪ್ರಶ್ನಿಸಿದಂತೆ ಶ್ರೇಯಮೇಭ, ಶ್ರೇಯಸ್ಸನ್ನೇ ನನಗೆ ಹೇಳಿಕೊಡು. ಅವನು ಕೇಳಿದಾನೆ ಆ ಶ್ರೇಯಸ್ಸು ಅಂದರು ಒಂದೇ, ಈ ಹಿತ ಈ ಹಿತ ಅಂದರು ಈ ಹಿತ ಅಂದರು ಒಂದೇ. ಇವನ್ನು ಎಲ್ಲಿ ಕಾಣ್ತೀವಿ ನಾವು ಇದನ್ನು? ಆ ಶ್ರೇಯಸ್ಸನ್ನು ಮತ್ತು ಈ ಹಿತವನ್ನು, ಅತ್ಯಂತಿಕ ಹಿತವನ್ನು ನಾವು ಎಲ್ಲಿ ಕಾಣ್ತೀವಿ? ವೇದೇನ, ವೇದಗಳಲ್ಲಿ ಕಾಣ್ತೀವಿ. ವೇದಗಳು ಅಂದ್ರೇನು? ವೇದಾಂತೇನ. ವೇದಾಂತ ಅಂದ್ರೇನು? ಉಪನಿಷದೇನ. ಉಪನಿಷತ್ತುಗಳಲ್ಲಿ ಎಲ್ಲಿ? ಜೀವ ಬ್ರಹ್ಮ ಐಕ್ಯ, ಜೀವ ಈಶ್ವರ ಐಕ್ಯ ಮಹಾವಾಕ್ಯಗಳಲ್ಲಿ ಆ ಹಿತವನ್ನು ಕಾಣ್ತೀವಿ. ಅಷ್ಟು ವೇದ ಓದಬೇಕಾ? ಓದಬೇಕು. ನೀನು ಕ್ವಾಲಿಫೈಡ್ ಆಗಿದ್ದೆ ಅಂತಂದರೆ ವೇದಾಂತ ಓದಬೇಕು. ಇನ್ನೂ ಹೆಚ್ಚಿನ ಕ್ವಾಲಿಫೈಡ್ ಆಗಿದ್ದೆ ಅಂತಂದರೆ ಬರೀ ಮಹಾವಾಕ್ಯ ಕೇಳಿಸ್ಕೋ. ಅದಕ್ಕೂ ಹೆಚ್ಚಿನ ಅಧಿಕಾರತ್ವ ನಿನಗಿದ್ದದ್ದಾದರೆ, ನಚಿಕೇತನ ಹಾಗೆ ಅಧಿಕಾರ ಇದ್ದದ್ದಾದರೆ ಓ ತತ್ವಮಸಿ ಸಾಕು, ಜ್ಞಾನ ಆಗಿಬಿಡ್ತದೆ. ಕೇನೋ ಪರಿಷತ್ತಲ್ಲಿ ಮೊದಲನೇ ಶಬ್ದವೇ ಬರ್ತ ಅಲ್ವಾ, ಏನದು ಬರ್ತದೆ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮಃ ಪ್ರೇತಿಯುಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ. ಅದು ಕೇನ ಕೇನ ಏನು ಕೇನ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಮನಃ ಪ್ರಥಮತಃ ಕೇನ ಪ್ರೇಷಿತಂ. ಆ ಮನಸ್ಸು ಮೊದಲನೆಯ ಪ್ರಚೋದನೆ, ಮೊದಲನೆಯ ಚಿಗುರುವಿಕೆ ಎಲ್ಲಿಂದ ಆಯಿತು? ಇಷ್ಟು ಸಾಕು. ಅವ ಹೋಗಿ ಕೂತ್ಕೊಂಡ, ನೋಡ್ಕೊಂಡ ಒಳಗಡೆ, ವಾ ಅರಿವಿನ ಘನನೆ ನಾನು, ಅರಿವಿನಲ್ಲೇ ಇದು ಹುಟ್ಟುತ್ತದೆ. ಸಮುದ್ರದಲ್ಲಿ ಹೇಗೆ ತೆರೆ ಹುಟ್ಟುತ್ತದೆ ಹಾಗೆ ಅರಿವಿನ ಸಾಗರದಲ್ಲಿ ಇದು ಹುಟ್ಟುತ್ತದೆ. ಮನಸ್ಸಿನ ಒಂದು ಅಲೆ ಹುಟ್ಟುತ್ತದೆ. ಆ ಮನಸ್ಸಿನ ಅಲೆ ಹುಟ್ಟುವ ಸ್ಥಾನ ಯಾವುದು ಅಂದರೆ ಅರಿವು. ಅರಿವೇ ಇಳಿದೊಡ್ತು ನನಗೆ ಹೆಂಗೆ ಹುಟ್ಟುತ್ತೆ ಅಂತ ಹೆಂಗೆ ಗೊತ್ತಾಗ್ತದೆ? ಆದ್ದರಿಂದ ನಾನು ಯಾರು? ಅರಿವಿನ ಸ್ವರೂಪನೇ. ಜ್ಞಾನ ಆಗೋದು ಉತ್ತಮ ಉತ್ತಮ ಅಧಿಕಾರಿಗಳು. ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ, ಮೊಟ್ಟ ಮೊದಲಿಗೆ ಪ್ರಾಣ ಹೇಗೆ ಚೇತನಗೊಂಡಿತು? ವಾಚಂ ಇಮಾಂ ವಾಚಂ ಕೇನ ವದಂತಿ, ಈ ಮಾತುಗಳು ಹೇಗೆ ಹೊರಗೆ ಬಂದು? ಅಷ್ಟು ಮನನ ಸಾಕ. ಇವರು ಉತ್ತಮೋತ್ತಮ ಅಧಿಕಾರಿಗಳು. ಅವರು ಹಂಗಂಗೆ ಹಂಗೆ ಕ್ಲಾಸ್ನಿಂದ ಎದ್ದು ಅವರು ಮನನ ಮಾಡಿ ಮುಕ್ತರಾಗಿಬಿಟ್ರು. ಅಷ್ಟೇ ಸಾಕು ಅವ್ರಿಗೆ. ಬಟ್ ಮರಿಬೇಡ್ರಿ, ಅದು ಕೂಡ ವೇದನೆ. ಕೇನೇಶಿತಂ ಪದ್ಧತಿ ಪ್ರೇಷಿತಂ ಮನ, ಅದು ಕೂಡ ವೇದನೆ. ಒಬ್ಬ ಇನ್ನೂ ಹಂಗೆ ಕೂತ್ಕೊಂಡಿದ್ದ, ಹೋಗಲಿಲ್ಲ. ಎಲ್ಲರೂ ಎದ್ದು ಖಾಲಿ ಆಗ್ಬಿಡ್ದು, ಎಲ್ಲ ಮುಕ್ತರಾಗಿಬಿಟ್ರು. ನೀವು ಒಬ್ಬ ಹಂಗೆ ಕೂತ್ಕೊಂಡು ಗುರುವೇ ಕೇಳಿದ್ರು, ನೀನು ಯಾಕಪ್ಪ ಇನ್ನೂ ಹಿಂಗೆ ಕೂತ್ಕೊಂಡಿಯಾ, ನಿನಗೆ ಯಾವುದು ಕೇಳಿಸ್ತಿಲ್ವಾ? ಅದಲ್ಲ ಸರ್, ನೀವು ಉಪನಿಷತ್ ಹೇಳ್ಕೊಡ್ತೀವಿ ಅಂತ ಕರೆದ್ರಿ, ಒಟ್ಟು ಉಪನಿಷತ್ ಹೇಳವಲ್ರಿ ನೀವು ಅನ್ನೋದಂತ. ಓ, ಇಂಥ ಅಧಿಕಾರಿಗಳು ಇರ್ತಾರೆ ಹಾಗಾದ್ರೆ ಅಂತೇಳಿ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಫ್ರಂಟಿಗೆ ಕರೀತಾರೆ. ಯಾವ ಆಚಾರನ್ನು ಯಾರನ್ನೂ ಕೂಡ ಕಡಿಮೆ ಎಂದು ಪರಿಗಣಿಸುವುದಿಲ್ಲ. ಇದು ನಮ್ಮ ಪರಂಪರೆ ಅದ. ಯಾವ ಆಚಾರನೇ ಆಗಲಿ ಅವನನ್ನು ಕಡಿಮೆ ಎಂದು ಪರಿಗಣಿಸೋದಿಲ್ಲ, ಅವನ ಕೆಳಮಟ್ಟದನ್ನು ಪರಿಗಣಿಸೋದಿಲ್ಲ. ಅವನನ್ನು ಅಕೌಂಟಿಗೆ ತಗೋತಾರೆ ಮತ್ತು ಅವನನ್ನು ಅಧಿಕಾರಿಯನ್ನಾಗಿ ಮಾಡಿ ಅದಕ್ಕೆ ಮುಂದುವರಿಗೆ ಅವಕಾಶ ಕೊಡ್ತಾರೆ. ದಟ್ ಈಸ್ ದ ಪಾರ್ಟ್ ಆಫ್ ಆಚಾರ್ಯಸ್ ಡ್ಯೂಟಿ. ಆಚಿನೋತಿಯ ಸಹ ಆಚಾರ್ಯ, ಆಚಾರ್ಯರು ಹಾಗಿರ್ತಾರೆ. ಅವ್ರನ್ನ ಕರೆದು ಅವನಿಗೆ ಒಂದು ಕತೆ ಹೇಳ್ತಾರೆ. ಓ, ಆಗ ಇದನ್ನು ನಾನು ಹೇಳಿದ್ದೆ ಮಾರಾಯ, ಆದರೆ ನಿನಗದು ಕೇಳಿಸಲಿಲ್ಲ, ಈಗ ನಿನಗೆ ಅರ್ಥ ಆಯ್ತಾ? ಮತ್ತು ಪೂರಾ ಅವನಿಗೆ ಉಪದೇಶ ಕೊಟ್ಟು ಕಳಿಸ್ತಾರೆ. ಹಾಗೆ ವೇದಗಳನ್ನು ಕಡೆಗಣಿಸಬೇಡಿ, ಅದು ಅತ್ಯಂತ ಹಿತೈಷಿಯಾಗಿದೆ, ಅದು ಆತ್ಮ ಏಕತ್ವವನ್ನು ತಿಳಿಸಿಕೊಡ್ತದೆ ಅನ್ನುವಂಥ ಈ ಮಾತು ಅದೇ ಅಧಿಕಾರಿಗಳಿಗೆ ತಕ್ಕಂತೆ. ಪೂರಾ ಚತುರ್ವೇದಗಳನ್ನೇ ಕಂಠಪಾಠ ಮಾಡು, ತಪ್ಪೇನಿಲ್ಲದು. ಅಧಿಕಾರಿಗೆ ತಕ್ಕಂತೆ ನಾವು ಒಂದು ವೇದ ತಗೋತೇನೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನೀನು ಎಜುರು ವೇದ ತಗೋ, ನೀ ಕೃಷ್ಣ ಎಜುರು ತಗೋ, ನೀ ಶುಕ್ಲ ಎಜುರು ತಗೋ, ನೀ ಋಗ್ವೇದ ತಗೋ. ಇಲ್ಲ, ನನಗೆ ಇವೆಲ್ಲವುಗಳಲ್ಲಿ ಕೂಡ ಆಸಕ್ತಿ ಇಲ್ಲ, ನನಗೆ ಅದೃಷ್ಟ ಫಲಗಳಲ್ಲಿ ಆಸಕ್ತಿ ಇಲ್ಲ. ಬೇಡ ಬಿಡು, ನೀನು ಅವುಗಳಲ್ಲಿ ವೈರಾಗ್ಯವನ್ನು ಹೊಂದಿದ್ದರಿಂದಾಗಿ ನೀನು ಆ ಸಬ್ಜೆಕ್ಟನ್ನು ಬಿಟ್ಬಿಡು. ಅದಕ್ಕೆ ಪೂರ್ವ ಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ. ಅದನ್ನು ಬಿಟ್ಟ ಬಿಡ, ಮತ್ತು ಈ ಕಡೆಗೆ ಬಾ. ಅದಕ್ಕೆ ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ, ಅವಕ್ಕೆ ಉಪನಿಷತ್ತುಗಳು ಅಂತ ಕರೀತಾರೆ. ಅವುಗಳು ಆ ಕಡೆಗೆ ಬಂದ ಮೇಲೆ ಇಷ್ಟೆಲ್ಲ ಕೇಳಲಿಕ್ಕೆ ನನಗೆ ಸಮಯನೇ ಇಲ್ಲ. ಇನ್ನು ವರ್ಷ ಬದುಕ್ತೇನೋ, ಆರು ತಿಂಗಳು ಬದುಕ್ತೇನೋ ಗೊತ್ತಿಲ್ಲ. ಆದ್ದರಿಂದ ನನಗೆ ಮಹಾವಾಕ್ಯವನ್ನು ಹೇಳಿಕೊಡ್ರಿ. ಓಕೆ, ಠೀಕ್, ಮಹಾವಾಕ್ಯ ಆಗುತ್ತೆ. ಆ ಮುದುಕಿ ಸಾಯುವಾಗ, ಬಳ್ಳಾರಿ ಮುದುಕಿ ಸಾಯುವಾಗ ಬಂತಪ್ಪ ಬಳ್ಳಾರಿ. ಅದು ಬರೋದಿಲ್ಲ ಅಂದರೆ ಅದು ಉಪನ್ಯಾಸನೇ ಅಲ್ಲ ಚಂದ್ರಪ್ಪ ಅನಂತರು. ಯಾ ಅವಳ ಹೆಸರೇನು? ಸ್ವರ್ಣಾಂಬ ಅಮ್ಮ, ಸ್ವರ್ಣಾಂಬ ಅಮ್ಮ ಅಂತೇಳಿ. ಮಗ ದೊಡ್ಡ ವಕೀಲ, ಪ್ರಸಿದ್ಧ ವಕೀಲ. ರೆಗ್ಯುಲರ್ ಕ್ಲಾಸಿಗೆ ಬರ್ತಿದ್ಲು. ಅಲ್ಲಿ ಮೂಲೆಯಾಗ ಮಡಿ ಹೆಂಗಸು, ಅಲ್ಲಿ ಮೂಲೆಯಾಗ ಕೂಡ್ತಿತ್ತು. ಅಲ್ಲಿ ಕಂಬಕ್ಕೆ ಹೊರಿಕೊಂಡು ಅಷ್ಟೇ ಕೂಡ್ತಿತ್ತು ಅದು. 80-82 ವರ್ಷ ಇರ್ಬೋದು. ನಾನು ತರ್ತರಿತ್ತು ಯಂಗ್ ಅವಾಗ. ಸೊ 6 ತಿಂಗಳಾದರೂ ಅದು ಮುಂಡುಕ ಉಪನಿಷತ್ತು ಹೇಳ್ತಾನೇ ಇದ್ದೆ, ಹೇಳ್ತಾನೇ ಇದ್ದೆ, ಹೇಳ್ತಾನೇ ಇದ್ದೆ. ವಾರಕ್ಕೆ 3 ಕ್ಲಾಸು, ತಿಂಗಳಿಗೆ 12 ಕ್ಲಾಸು, 6 ತಿಂಗಳಿಗೆ ಕೇಳಿದ್ಲು. ಕೊನೆಗೆ ಒಂದು ದಿವಸ ಅಡ್ಡ ದಾರಿಯೊಳಗೆ ನಿಂತ್ಕೊಂಡು, ನೀವು ಉಪನಿಷತ್ ಚಾಲೂನೇ ಮಾಡುವಲ್ರಲ್ಲ, ನೀವು ಯಾವಾಗ ಉಪನಿಷತ್ ಚಾಲು ಮಾಡ್ತೀರಿ ಅಂತ. ನಾನಂದೆ, ನಾನೇನು ಮಾಡಲಮ್ಮ, ಆ ಪೂರ್ವಭಾಗದಲ್ಲಿ ಬರೀ ಕರ್ಮಕಾಂಡನದ, ನಾನು ಏನು ಮಾಡಿಕ್ಕಾಗ್ತದೆ? ಸ್ವಲ್ಪ ತಡ್ಕೋ, ಭಾಗ ಬರ್ತದೆ. ಈ ಮುದುಕಿಗಿನ್ನ ತಡ್ಕೊಳ್ಳಿಕ್ಕೆ ಎಲ್ಲಿದೆ? ಅಷ್ಟೊತ್ತಿಗೆ ಆ ಜಾಗನ ಬಿಟ್ಕೊಡ್ಬೇಕಾದ ಹಾಗೆ ಪಕ್ಕದ ಮನೆಯಲ್ಲೇ ಇದ್ಲು ಅವಳು. ಜಾಗನ ಬಿಟ್ಕೊಡ್ಬೇಕಾದ ಜಾಗ ಬಿಟ್ಕೊಡ್ಬೇಕಾದ ಇನ್ನೇನು ಮಾಡೋದು ಅಂತಂದರೆ, ಅವಳಿಗೆ ಬರಲಿಕ್ಕಾಗಲಿಲ್ಲ, ನಾನು ಕಳ್ಕೊಂಡೆ, ನನ್ನ ಜೀವನ ಎಲ್ಲ ನಷ್ಟ ಆಗೋದು ಅಂತ ಭಾಳ ದುಃಖಪಟ್ಲು ಅವಳು. ಆಮೇಲೆ ಮುಂದೆ 3-4 ವರ್ಷ ಆದ ಮೇಲೆ ಅಲ್ಲಿ ಸ್ಕೌಟ್ ಬಿಲ್ಡಿಂಗ್ ಅಂತದ್ದು, ಆ ಬಿಲ್ಡಿಂಗ್ನೊಳಗೆ ಗೀತಾ ಜ್ಞಾನ ಯಜ್ಞ ಆರ್ಗನೈಸ್ ಮಾಡಿದ್ರು. ಅಲ್ಲಿ ಹೋಗಿದ್ದೆ. ಹೋಗಿ ಅಲ್ಲಿ ನಮ್ಮ ಮೋಹನ್ ಕೃಷ್ಣ ಓಡಿ ಬಂದು ಹೇಳ್ದ, ಸ್ವಾಮೀಜಿ ಸ್ವರ್ಣಾಂಬಮ್ಮ ನಿಮ್ಮನ್ನು ಕರೀತಾರೆ. ಯಾವ ಸ್ವರ್ಣಾಂಬಮ್ಮ? ಆವಾಗ ಬರ್ತಿದ್ರಲ್ಲ ಅವರು, ಇನ್ನೂ ಜೀವಂತಿದ್ದಾರ ಅಂತ. ಅವರು ಇನ್ನೂ ಜೀವಂತಿದ್ದಾರೆ, ಬೆಡ್ ಮೇಲಿದ್ದಾರೆ, ನಿಮ್ಮನ್ನು ಕರೀತಾರೆ. ಸರಿ ನಡಿ ಹೋಗೋಣ, ಅಲ್ಲೇ ಎದುರಿಗಿನ ಮನೆಯೇ, ಸೊ ಹೋಗೋಣ ನಡಿ ಅಂತ. ಅಲ್ಲಿ ಹೋದ, ಅಲ್ಲಿ ಹೋದ್ಮೇಲೆ ಆಮೇಲೆ ಇಬ್ಬಡಾನ ಚಪ್ತಾವ ಬ್ರಹ್ಮವಿದ್ಯಾ, ಈಗರೇ ಬ್ರಹ್ಮವಿದ್ಯೆ ಹೇಳ್ಕೊಡ್ತೀರಾ, ಇನ್ನು ಇನ್ನೂ ಕರ್ಮಕಾಂಡದೊಳಗೆ ಇರ್ತೀರಾ, ಸ್ವಲ್ಪ ಬ್ರಹ್ಮವಿದ್ಯೆ ಹೇಳ್ಕೊಡ್ರಿ. ಅದೇನು ಅನ್ನಿಸ್ತೇನ? ಆಯ್ತು ಹೇಳ್ತೇನೆ ಕೇಳು ಅಂತಂದೆ. ಆಮೇಲೆ ಎದ್ದು ಕುಡಿಸಿದೆ, ನಾನೇ ಎದ್ದು ಕುಡಿಸಿದೆ, ಹಿಂಗೆ ಕೂಡಿ ಬರ್ತಿದ್ದಿಲ್ಲ, ಕುಡಿಸಿದೆ. ಅವ್ರ ಮಗನಿಗೆ ಹೇಳಿದೆ ಲೈಟ್ ಹಚ್ಚಿರಿ ಅಂತ ಹೇಳಿ, ಲೈಟ್ ಹಚ್ಚಿದ್ರು. ಆಮೇಲೆ ಲೈಟ್ ಹಚ್ಚಿದ್ದು ಕಾಣಿಸ್ತದ, ಬೆಳಕು ಕಾಣಿಸ್ತದ ಅಂತ ಕೇಳಿದೆ. ಕಾಣಿಸ್ತದ. ಯಾವ ಬೆಳಕಿನಲ್ಲಿ ಈ ಬೆಳಕು ಕಾಣಿಸ್ತದ? ಯಾವ ಬೆಳಕಿನಲ್ಲಿ ಈ ಬೆಳಕು ಕಾಣಿಸ್ತದ? ಕಣ್ಣಿನ ಬೆಳಕಿನಲ್ಲಿ. ಕಣ್ಣು ಬೆಳಕು ಹೆಂಗಾತು ತಾನೇ ಹೇಳ್ಕೊತದ? ಮನಸ್ಸಿನ ಬೆಳಕಿನೊಳಗೆ ಮನಸ್ಸಿನ ಬೆಳಕನ್ನು ಬೆಳಗಿದ್ದು ಯಾರು? ನೀನು ಇಲ್ಲದೆ ಹೋದರೆ ಬೆಳಗಲಿಕ್ಕೆ ಸಾಧ್ಯವೇ? ಹಾಗಾದ್ರೆ ಮನಸ್ಸಿನ ಬೆಳಕನ್ನು ಬೆಳಗಿದವರು ಯಾರು? ನಾನು ಅಂತ. ಲೈಟ್ ಆರಿಸ್ರಿ ಅಂದೆ. ಲೈಟ್ ಆರಿಸಿದ್ರು. ಕತ್ತಲೆ ಕಾಣಿಸ್ತದ ಅಂದೆ. ಕಾಣಿಸ್ತದ. ಕತ್ತಲೆಯನ್ನು ಬೆಳಗಿದ್ದು ಯಾರು? ನಾನು. ಹಾಗಾದ್ರೆ ನೀನು ಬೆಳಕಿನ ಸ್ವರೂಪಡು, ಕತ್ತಲೆ ಸ್ವರೂಪಡು. ನಾನು ಬೆಳಕು, ಆ ಬೆಳಕೆ ಆತ್ಮ, ನೀನು ಆತ್ಮ ಸ್ವರೂಪಳೇ ಇದ್ದೀಯ. ಹಾಂ ಅಂದ್ಲು, ಹಿಂಗೆ ಮಲ್ಕೊಂಡ್ಲು. ನಾನು ಹೋಗಿ ಬರ್ತೀನಿ ಅಂತ ಹೋದೆ. ಒಂದು ಹಿಂದಿಂದ ಓಡಿ ಬಂದು ಹೇಳಿದ್ರು, ಸ್ವಾಮಿ ಆ ತಾಯಿ ಹೋಯ್ತ. ಇದೇ ಮೋಹನ್ ಕೃಷ್ಣ ಪೂರ ವೇದ. ಅದನ್ನು ಒಂದು ಶಬ್ದ ಇದ್ರೂ ಅದು ಪೂರ ವೇದ. ಒಂದು ವಾಕ್ಯ ಇತ್ತಂದ್ರೆ ಅದು ಪೂರ ವೇದ. ಒಂದು ಉಪನಿಷತ್ತು ಇತ್ತಂದ್ರೆ ಅದು ಪೂರ ವೇದ. ಆ ವಿಷಯ ಮುಗಿದ್ಬಿಡ್ರಿ. ಈಗ ನಾವು ಇಲ್ಲಿ ಬಂದೇವಿ ಯಾಕಂದರೆ ವೇದೇನ ಉಪದಿಷ್ಟಂ ಅಂತಂದರೆ ನಾವು ಪೂರಾ ವೇದಗಳನ್ನೇ ಓದಬೇಕಂತಿಲ್ಲ, ಓದಿದ್ರೆ ಏನೂ ತಪ್ಪಿಲ್ಲ. ಪೂರಾ ವೇದಗಳನ್ನು ಕಲಿಬೇಕು ಅಂತಿಲ್ಲ, ಕಲಿತ್ರೆ ಏನೂ ತಪ್ಪಿಲ್ಲ. ನಾ ಹೇಳ್ತೀನಿ ಸಮಸ್ತ ವೇದಗಳ ಸಾರ ಏನು ಅಂತಂದರೆ ಮನುಷ್ಯನು ಪ್ರಬುದ್ಧನಾಗಬೇಕು, ಆಂತರಿಕವಾಗಿ ಪ್ರಬುದ್ಧನಾಗಬೇಕು. ಶಾರೀರಿಕವಾಗಿ ಬೆಳವಣಿಗೆ ಎಲ್ಲರೂ ಸಹಜವಾಗಿ ಬೆಳೀತಾರೆ, ಪೌಷ್ಟಿಕವಾಗಿ ಬೆಳೀತಾರೆ. ಆದರೆ ಆಂತರಿಕವಾಗಿ ಎಷ್ಟು ಜನ ಬೆಳೀತಾರೆ? ನಾಗರಿಕತೆಯನ್ನು ಇಟ್ಕೊಂಡು ಎಷ್ಟು ಜನ ಬೆಳೀತಾರೆ? ಚಾರಿತ್ರ್ಯ ಇಟ್ಕೊಂಡು ಎಷ್ಟು ಜನ ಬೆಳೀತಾರೆ? ಆ ಬೆಳವಣಿಗೆ ಭಾರಿ ಮುಖ್ಯ. ಆ ಬೆಳವಣಿಗೆಯಲ್ಲಿ ವಿವೇಕ, ವೈರಾಗ್ಯ ಇವನ್ನೆಲ್ಲವನ್ನು ಸೇರಿಸಿ ಆ ಮೂಲಕವಾಗಿ ಅವನನ್ನು ಮುಮುಕ್ಷುತ್ವದವರೆಗೂ ಸಿದ್ಧಪಡಿಸುವ ಜವಾಬ್ದಾರಿ ಯಾರ್ದು? ವೇದ. ಹೀಗಾಗಿ ಎಲ್ಲರನ್ನೂ ಅಕೌಂಟಿಗೆ ತಗೋತದದು. ಮನುಷ್ಯ ಜಾತಿ ಪೂರ ಅಕೌಂಟಿಗೆ ತಗೋತದೆ. ಈ ಸ್ಪಷ್ಟತೆಯನ್ನು ಸಮಾಜದರಿಗೆ ಇಷ್ಟೇ ಸ್ಪಷ್ಟವಾಗಿ ಇಡಬೇಕು. ಇಲ್ಲದೆ ಹೋದ್ರೆ ಯಾವುದೋ ಒಂದು ಜಾತಿಗೆ ಸೇರಿದ್ದು ಅಂತ ವೇದ ಅಂದ್ರೆ ಉಳಿದ ಜಾತಿಗಳೆಲ್ಲ ಎದ್ದು ನಿಂತು ಬಿಡ್ತಾರೆ. ಆಗಿದ್ದೆ ಹಾಗೆ ಇಷ್ಟು ಕುಲ್ಲಂ ಕುಲ್ಲ ಇದನ್ನು ತೆರೆದಿಡುವುದಿಲ್ಲ ಯಾರು. ಅನೇಕ ದೃಷ್ಟಿಕೋನಗಳಿವೆ. ನಾನು ಹೇಳಿದ ಈ ವಿಚಾರವನ್ನು ಪುಷ್ಟೀಕರಿಸಲಿಕ್ಕೆ ಒಂದಾದ ದೃಷ್ಟಿಕೋನ ಇದು ಅಷ್ಟೇ. ಇಂಥ ಇನ್ನೂ ಎಷ್ಟೋ ದೃಷ್ಟಿಕೋನಗಳಿವೆ. ಅಷ್ಟು ದೃಷ್ಟಿಕೋನಗಳಿಂದ ನಮಗೆ ಹೇಳಲಿಕ್ಕೆ ಬರ್ತದೆ ವೇದಗಳು ಎಲ್ಲರಿಗೂ ಸೇರಿದ್ದು, ಮನುಕುಲಕ್ಕೆ ಸೇರಿದ್ದು. ಒಂದು ಜಾತಿ, ಒಂದು ಗುಂಪು, ಒಂದು ವಿಶ್ವಾಸ ಮಾತ್ರ ಇದ್ದವರಿಗಲ್ಲ, ಎಲ್ಲರಿಗೂ ಸೇರುತ್ತೆ. ಅದನ್ನು ತೆರೆದಿಡದೇ ಇದ್ದರಿಂದಾಗಿ ಅದು ಯಾರಿಗೋ ಒಬ್ಬರಿಗೆ ಸೇರಿದ್ದು ಅಂತ ಅನಾದರ ಆಗೋಯಿತು. ಜರ್ಮನ್ದವರು ಅದನ್ನು ಆಧಾರ ಮಾಡಬೇಕು. ಇಂಗ್ಲೆಂಡ್ನೊಳಗೆ ಕಂಪಲ್ಸರಿ, ನಿನ್ನೆ ಬೆಳಗಿನ ಬೆಳಗ್ಗೆ ಉಪನ್ಯಾಸದಲ್ಲಿ ಹೇಳ್ತಾ ಇದ್ದಲ್ಲಿ, ಇಂಗ್ಲೆಂಡ್ನಲ್ಲಿ ಸಂಸ್ಕೃತ ಮತ್ತು ಸಂಸ್ಕೃತ ಇನ್ನೊಂದು ಕಂಪಲ್ಸರಿ ಮಾಡಿದವರು ಇಲ್ಲ. ಎಲ್ಲ ಹೈಸ್ಕೂಲ್ನಲ್ಲಿಯೂ ಸಂಸ್ಕೃತ, ಭಗವದ್ಗೀತ ಸಂಸ್ಕೃತ ಕಂಪಲ್ಸರಿ. ಕ್ಲಿಪ್ಪಿಂಗ್ಸ್ ನೋಡಿದ್ವಲ್ಲ, ವೇದ ಪಾಠ ಕೂಡ ಅಲ್ಲಿರೋ ಲೆಕ್ಚರರ್ಸು, ಸ್ಟಾಫು, ಮಕ್ಕಳು ಎಲ್ಲರೂ ವೇದ ಪಾಠ ಹೇಳ್ತಾರೆ. ವೇದ ಮನುತ್ಯಾಚಾರ್ಯೇ ಅಂತೇ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂ ಚರ ಪರ್ರೇಳ್ತಾ ಹೋಗ್ತಾರೆ. ಅಲ್ಲಿಯೂ ವೈಟ್, ನಾನು ನನಗೆ ಎನ್ ಆರ್ ಐಸ್ ಎಲ್ಲ ಮಾತಾಡ್ತಾ ಇರೋದು. ಹಾಂ, ನಮ್ಮ ದೇಶಕ್ಕೆ ಏನಾಗಿದೆ? ಸಂಸ್ಕೃತ ಯಾಕೆ ಕಂಪಲ್ಸರಿ ಮಾಡಬಾರ್ದು? ಎಲ್ಲ ನಿಮ್ಮ ನೆಹರು ಹಾಳು ಮಾಡಿಟ್ಟು. ಬಿಕಾಸ್ ಡೆತ್ ಲ್ಯಾಂಗ್ವೇಜ್ ಅಂತ ಕರೆದ್ಬಿಟ್ಟ ಪಾರ್ಲಿಮೆಂಟ್ನೊಳಗೆ. ಹೂ ಕೇರ್ಸ್, ಸಂಸ್ಕೃತ ಇಸ್ ಎ ಡೆತ್ ಲ್ಯಾಂಗ್ವೇಜ್. ಆವಾಗ ಯಾರು ನನ್ನ ಕಾಲು ಹಿಡಿದು ಎತ್ತು ಸಮುದ್ರಕ್ಕೆ ಎಸಿಬೇಕಾಗಿತ್ತು. ಅಲ್ಲಿ ಮಾಡಿ, ನಿಮ್ದು ಯಾವುದೇ ಭಾಷೆ ತೆಲುಗು ಮಾತಾಡ್ತೀರ ಮಾತಾಡಿ, ಆ ತೆಲುಗುದಾಗಿಂದು ಸಂಸ್ಕೃತ ತೆಗೆದಾಕ್ಬಿಡ್ರಿ. ತೆಲುಗುನ ಇಲ್ಲ. ಗೋಪಾಲ್ ಗೋಡ್ಸೆ ಅವರು ಕೊನೆಗೆ ಹೇಳಿದ್ರು, ಮೊನ್ನೆ 90ರ ದಶಕದಲ್ಲಿ ದೇವಳಿಯ ಸಮಯಕ್ಕೆ ನಾವು ತಪ್ಪು ಮಾಡಿದ್ವಿ. ಅವಾಗ ಆ ಹುಡುಗ ಉಪನಯ ಕೊಂಡಿವಿ, ಎರಡು ಫಲಗತ್ತಾಗಿತ್ತು ಅವಾಗ. ಮಗಳನ್ನ ಕೊಂದ್ರಲ್ಲ, ಮಾತೃ ಪಿತೃ ಸಹಸ್ರೇಭ್ಯಾಪಿ ಹಿತೈಷಿಣ ವೇದೇನ ಉಪದಿಷ್ಟಂ ಆತ್ಮೈಕತ್ವಂ ಶಾಂತ ದರ್ಪೈಹಿ ಆದರಣೀಯಂ ಇತ್ಯರ್ಥ. ಅತ್ಯಂತ ಪ್ರಶಾಂತ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ವೇದಗಳನ್ನು ಆಧರಿಸಿರಿ. ಹೇ ನಚಿಕೇತ, ವೇದವನ್ನು ಒಪ್ಪಿಕೋ, ವೇದವನ್ನು ಆಧರಿಸು ಅನ್ನುವಂತಹ ಒಂದು ಸುಂದರವಾದ ಮಾತನ್ನು ಕೊನೆಗೆ ಕಿವಿಯಲ್ಲಿ ಹೇಳಿಬಿಟ್ಟು ಆ ಅಧ್ಯಯನ ಮುಗಿಸ್ತಾ ಇದ್ದಾರೆ. ಪುನಃ ಅಪಿ ಪ್ರಕಾರಾಂತರೇಣ ಬ್ರಹ್ಮತತ್ವ ನಿರ್ಧಾರಣ ನಿರ್ಧಾರಣಾರ್ಥ ಅಯಂ ಆರಂಭ ದುರ್ವಿಜ್ಞೇಯತ್ವಾತ್ ಬ್ರಹ್ಮಣಃ. ಬ್ರಹ್ಮತತ್ವ ನಿರ್ಧಾರಣಾರ್ಥ ಅಯಂ ಆರಂಭ. ಮತ್ತು ಅದೇ ಉಪದೇಶವನ್ನು ಬ್ರಹ್ಮತತ್ವವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಪುನಃ ಮತ್ತೆ ಅದೇ ಉಪದೇಶವನ್ನು ಪ್ರಾರಂಭ ಮಾಡಿದ್ದಾರೆ. ಏನ್ರಿ ಪುನಃ ಪುನಃ? ದುರ್ವಿಜ್ಞೇಯತ್ವಾತ್. ದುರ್ವಿಜ್ಞೆ ಅಂದ್ರೇನು? ಅದು ತಿಳ್ಕೊಳ್ಳೋದು ಅಷ್ಟು ಕಷ್ಟ. ಎಲ್ಲರಿಗೂ ತಿಳಿದಂಗೆ ತಿಳಿದಂಗೆ ಅಂದಿರ್ತದೆ, ಮತ್ತು ಜೀವಾತ್ಮರಾಗೇ ಇರ್ತಾರೆ. ಹೀಗಾಗಿ ಮತ್ತೆ ಓದಬೇಕು, ಮತ್ತೆ ಕೇಳಬೇಕು. ತತ್ಚಿಂತನಂ ತತ್ಕಥನಂ ತತ್ಪ್ರಬೋಧನಂ ಆಮರಣ ಪರ್ಯಂತಂ, ಈ ಶರೀರ ಬೀಳೋವರೆಗೂ ಕೂಡ ಶ್ರವಣ ಮಾಡ್ತಾನೆ ಇರಬೇಕು. ಬಹಳ ಮುಖ್ಯ ಇದು. ನಾನು ಹೇಳ್ತೇನೆ, ಅದಕ್ಕೆ ಜನ್ಮ ಜನ್ಮಾಂತರದಿಂದ ಜೀವಾತ್ಮ ಅನ್ನೋ ಸಂಸ್ಕಾರ ನಮಗಾಗಿಬಿಟ್ಟದು. ಅದು ಒಂದು ಜನ್ಮ, ಹತ್ತು ಜನ್ಮ, ನೂರು ಜನ್ಮ ಅಲ್ಲ, ಅಸಂಖ್ಯ ಜನ್ಮಗಳ ರಾಶಿಯಿಂದ ನಾ ಜೀವಾತ್ಮ ಅನ್ನೋದೇ ಎಲ್ಲ ಕಡೆಗೂ ಸಿದ್ಧ ಮಾಡಿ ತೋರಿಸ್ತದೆ. ದೇವಸ್ಥಾನ ಹೇಳಿಕೊಂಡು ಹಿಮಾಲಯದ ತನಕ ಎಲ್ಲರೂ ನೀ ಜೀವಾತ್ಮ ಅಂತಲೇ ಸ್ಪಷ್ಟ ಮಾಡ್ತಾರೆ. ಆದಷ್ಟು ಸಂಸ್ಕಾರಗಳನ್ನು ರೀಪ್ಲೇಸ್ ಮಾಡಿ ನಾನು ಬ್ರಹ್ಮಾತ್ಮ ಅಂತ ಸಿದ್ಧ ಆಗಬೇಕಾಗಿದೆ ಅಂದರೆ ಎಷ್ಟು ಶ್ರವಣ ಮಾಡಬೇಕು, ಎಷ್ಟು ಶ್ರವಣ ಮಾಡಿದರೂ ಕಡಿಮೆ ಅಂತೇಳಿ ಹೊಸ ಹೊಸ ಆತ್ಮ ಸಿಗೋದ್ರೆ ಮತ್ತೆ ನೀವು ಹಂಗೆ ಹೋಗಬೇಡ. ಇದೇ ಕೇನೋ ಪರಿಷತ್ ಆತ್ಮನ, ಇದು ಕಟ್ಟೋ ಪರಿಷತ್ ಆತ್ಮ, ಇದು ಮುಂಡುಕೋ ಪರಿಷತ್ ಆತ್ಮ, ಇವು ಬೇರೆ ಬೇರೆ ಆತ್ಮ, ಹೊಸ ಹೊಸ ಆತ್ಮ ಅಲ್ಲ. ಇವು ಒಂದು ಆತ್ಮನನ್ನು ದುರ್ವಿಜ್ಞೇಯತ್ವಾದ ಅದು ತಿಳ್ಕೋದು ಭಾರಿ ಕಷ್ಟ. ದುಃಖೇನ ವಿಜ್ಞೇಯತ್ವಾದ ಭಾಳ ಕಷ್ಟವನ್ನು ತಿಳ್ಕೋಬೇಕಾಗ್ತದೆ, ತಿಳಿಯೋದು ಭಾರಿ ಕಷ್ಟ. ಆದ್ದರಿಂದ ಪುನಃ ಮತ್ತೆ ನಾವು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂಥೇಳಿ ಉಪನಿಷತ್ ಪ್ರಾರಂಭ ಮಾಡ್ತದೆ. ಪುರಮೇಕಾದಶದ್ವಾರಂ ಅಜಸ್ಯ ವಕ್ರಚೇತಸ. ಅನುಷ್ಠಾಯನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ಈತದ್ವೈ ತತ್ ಪುರಮೇಕಾದಶದ್ವಾರಂ ಅಜಸ್ಯ ವಕ್ರಚೇತಸ ಅನುಷ್ಠಾಯನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ಈತದ್ವೈ ತತ್. ಇಲ್ಲೊಬ್ಬ ಯಜಮಾನನಂತೆ ಒಬ್ಬ ಯಜಮಾನನಿದ್ದಾನೆ, ಅರಸನಂತೆ ಒಬ್ಬ ಅರಸನಿದ್ದಾನೆ, ಅವನೇ ಆತ್ಮ. ಇವನದೊಂದು ಅರಮನೆಯಂತೆ ಒಂದು ಅರಮನೆ ಇದೆ, ಎಲ್ಲ ಕಡೆಗೆ ಅಂತೆ ಅಂತೆ ಹಾಕೋತವ್ರಿ. ಇವ ಅರಮನೆಯಂತೆ ಒಂದು ಅರಮನೆ ಇದೆ, ಆ ಅರಮನೆಗೆ 11 ದ್ವಾರಗಳು. ಏಕಾದಶ ದ್ವಾರಂ ಪುರಂ, ಅಲ್ಲಿ ಒಳಗಡೆ ಈ ಯಜಮಾನ ಒಳಗಡೆ ಇದ್ದಂತೆ ಇದ್ದಾನೆ. ಹೇಗಿದ್ದಾನೆ? ಅಜನಾಗಿ ಜನ್ಮರಹಿತನಾಗಿದ್ದಾನೆ. ಅವಕ್ರಚೇತ ಸಹ, ಸಂಧಿ ನೋಡ್ಕೊಳ್ಳಿ, ಅವಕ್ರಚೇತ ಸಹ, ಅವನಲ್ಲಿ ಯಾವ ವಿಕಾರಗಳು ವಕ್ರಗಳು ಇಲ್ಲ, ಕುಟಿಲತೆ ಇಲ್ಲ. ಅಕುಟಿಲಂ ಇತ್ಯರ್ಥ, ವಿಕಾರಗಳಿಲ್ಲ, ಶಾಂತ ಪ್ರಶಾಂತ. ಅವಕ್ರಚೇತ ಸಹ ಇದನ್ನು ಯಾರು ಅನುಷ್ಠಾನ ಮಾಡಿದ್ದಾರೋ ಅವರಿಗೆ ಗೊತ್ತು ಆ ಪುರದ ಯಜಮಾನ ತಾನೇ ಅಂಥೇಳಿ. ಅವನು ನ ಶೋಚತಿ, ಅವನು ಮತ್ತೆ ಎಂದೂ ದುಃಖಕ್ಕೆ ಒಳಗಾಗುವುದಿಲ್ಲ. ಮತ್ತೇನಾಗ್ತಾನೆ? ವಿಮುಕ್ತಶ್ಚ ವಿಮುಚ್ಯತೆ, ಮುಕ್ತನಾಗಿ ಮುಕ್ತನಾಗುತ್ತಾನೆ. ಏನು ಸ್ವಾಮಿ ಹಿಂಗಂದ್ರೆ ಡಬಲ್ ಮುಕ್ತ ಹೆಂಗಾಗ್ತಾನೆ? ಮುಕ್ತನಾಗಿ ಮುಕ್ತನಾಗುತ್ತಾನೆ. ಮುಕ್ತನೇ ತಾನಿದ್ದೆ ಅನ್ನುವುದು ನನಗೆ ಈಗ ನಾನು ಮುಕ್ತನೇ ಅಂತ ಸ್ಪಷ್ಟ ಆಯಿತು. ತಾನು ಮೊದಲು ಇದ್ದದ್ದು ಮುಕ್ತನೇ, ನಾನು ಎಂದೂ ಬದ್ಧನಾಗೇ ಇಲ್ಲ, ಈಗ ನಾನು ಮುಕ್ತನು ಅಂತ ನನಗೆ ಸ್ಪಷ್ಟವಾಯಿತು ಅನ್ನುವುದನ್ನು ಉಪನಿಷತ್ತು ಸ್ಪಷ್ಟ ಮಾಡ್ತದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಗಚ್ಚತಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.